ಇವತ್ತು ಪಾರ್ಟಿ ಬೇಕೇ ಬೇಕು. ಮೊದಲು ಚಾಂಪಿಯನ್ ಜೊತೆ ಸೆಲ್ಫಿ ತಗೊಳ್ಳೋಣ. ಐಡಿಯಾ, ಇಲ್ಲೇ ಮಾಡೋಣ ಪಾರ್ಟಿ, ಪಿಜ್ಜಾ ಪಾರ್ಟಿ. ಏ ಬೇಗ ನಿನ್ ಕಾರ್ಡ್ ಮತ್ತೆ ಪಿನ್ ಕೊಡೆ. ನನ್ ಕಾರ್ಡ್ ನ ಡೀಟೇಲ್ಸ್ ನಾನೇ ಹಾಕ್ತೀನಿ. RBI ಹೇಳ್ತಾ ಇದೆ, ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ ಜೊತೆನೂ ಶೇರ್ ಮಾಡ್ಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ. ಬೈ ಗರ್ಲ್ಸ್. ಎಲ್ಲಿ ಹೋಗ್ತಿದ್ಯಾ? ಕೇಳಿಸಲ್ವಾ? ನೋ ಶೇರಿಂಗ್. RBI ಹೇಳ್ತಾ ಇದೆ, ಜಾಗರೂಕರಾಗಿರಿ, ಜಾಗರೂಕರಾಗಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇದನ್ನ ರೈತರಿಗೆ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ರೋಗ ನಿರ್ವಹಣೆಯಲ್ಲಿ ರಾಸಾಯನಿಕ ರೋಗನಾಶಕಗಳ ಮಿತ ಬಳಕೆ ಕುರಿತು ಸಸ್ಯರೋಗ ತಜ್ಞರಾದ ಡಾಕ್ಟರ್ ST ಎಂಜೀರಪ್ಪ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ರೋಗನಾಶಕಗಳನ್ನು ಸಾಮಾನ್ಯವಾಗಿ ನಾವೆಲ್ಲ ರೋಗ ನಿರ್ವಹಣೆಗೆ ರಾಸಾಯನಿಕ ರೋಗನಾಶಕಗಳನ್ನ ಬಳಸ್ತಾ ಇರ್ತೀವಿ. ಈ ರೋಗನಾಶಕವನ್ನು ಬಳಸಲಾರದೆ ರೋಗಗಳ ನಿರ್ವಹಣೆಯನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯತೆ ಇದೆ, ಅಂದರೆ ಕಡಿಮೆ ಪ್ರಮಾಣದಲ್ಲಿ ರೋಗನಾಶಕಗಳನ್ನು ಬಳಸಿ ರೋಗ ನಿರ್ವಹಣೆಯನ್ನು ನಾವು ಹೇಗೆ ಮಾಡಬಹುದು, ಮತ್ತು ಅತಿಯಾದ ರೋಗನಾಶಕಗಳನ್ನ ಬಳಸೋದ್ರಿಂದ ನಮ್ಮ ಪರಿಸರದ ಮೇಲೆ ಯಾವ ರೀತಿ ಕೃಷಿ ಪರಿಸರದ ಮೇಲೆ ದುಷ್ಪರಿಣಾಮಗಳು ಆಗ್ತದೆ ಅಂತಕ್ಕಂಥ ವಿಚಾರವಾಗಿ ನಮ್ಮ ರೈತರಿಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಸ್ಯರೋಗಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾದಂಥ ಡಾಕ್ಟರ್ ST ಎಂಜರಪ್ಪ ಅವರು ನಮ್ಮೊಂದಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡ್ಕೊಳ್ಳೋಂತ. ನಮಸ್ಕಾರ ಡಾಕ್ಟರ್ ಎಂಜರಪ್ಪ ಅವರೇ. ನಮಸ್ಕಾರ ಹೇಳಿ. ಮೊದಲನೇದಾಗಿ ಏನಿಸ್ತದೆ ಸದ್ಯದ ಪರಿಸ್ಥಿತಿಯಲ್ಲಿ ರೈತರು ರೋಗನಾಶಕಗಳನ್ನು ಅತಿಯಾಗಿ ಬಳಸ್ತಾ ಇದ್ದಾರೆ ಅಂತ ಅನಿಸ್ತದೆ ನಿಮಗೆ, ಅಥವಾ ಇಲ್ಲ ರೋಗನಾಶಕಗಳನ್ನ ವರ್ಷದಿಂದ ವರ್ಷಕ್ಕೆ ಕಡಿಮೆ ಮಾಡ್ತಾರೆ ಅಂತ ಅನಿಸ್ತದೆ? ಇತ್ತೀಚಿನ ದಿನಗಳಲ್ಲಿ ನೋಡಿದಾಗ ಕೆಲವೊಂದು ಪ್ರದೇಶಗಳಲ್ಲಿ ರೋಗನಾಶಕ ಜಾಸ್ತಿ ಬಳಸ್ತಾ ಇದ್ದಾರೆ. ಕೆಲವೊಂದು ಪ್ರದೇಶಗಳಲ್ಲಿ ರೋಗನಾಶಕಗಳನ್ನು ಬಹಳಷ್ಟು ಕಡಿಮೆಯನ್ನು ಬಳಸ್ತಾರೆ. ಬೆಳಗ್ಗೆ ಬಂದಾಗ ಭತ್ತಕ್ಕೆ ಹತ್ತಿಗೆ ಬಹಳಷ್ಟು ರೋಗನಾಶಕ ಹೋಗ್ತದೆ ಇವತ್ತಿನ ದಿವಸ. ಮೆಣಸಿನ ಗಿಡಕ್ಕೂ ತುಂಬಾ ರೋಗನಾಶಕಗಳನ್ನು ಬಳಸ್ತಾ ಇದ್ದಾರೆ. ಹತ್ತಿಗೂ ರೋಗನಾಶಕ? ಹತ್ತಿ ರೋಗನಾಶಕ ಅಂದ್ರೆ ಒಟ್ಟಾರೆ ಪೀಡನಾಶಕ ಅಂತ ಹೇಳ್ತಾರೆ. ಪೀಡನಾಶಕ ಅಂದ್ರೆ ರೋಗನಾಶಕನ ಬಂತು, ಕೀಟನಾಶಕನ ಬಂತು. ಸಾಮಾನ್ಯ ಪೀಡನಾಶಕಗಳ ನಾವು ಮಠವನ್ನು ನೋಡಿದಾಗ ಮ್ಯಾಕ್ಸಿಮಮ್ ಅತಿ ಹೆಚ್ಚಾಗಿ ಬಳಸ್ತಕ್ಕಂತ ಒಂದು ಬೆಳೆ ಅಂತ ಹೇಳಿದ್ರೆ ಮೆಣಸಿನಕಾಯಿ. ಮೆಣಸಿನಕಾಯಿ, ಹೌದು ಹೌದು, ಈ ಭಾಗದಲ್ಲಿ. ಆಮೇಲೆ ತರಕಾರಿ ಬೆಳೆಗಳಿಗೂ ಜಾಸ್ತಿ, ತರಕಾರಿ ಬೆಳೆಗಳಿಗೂ ಕೂಡ ಈಗ ಕ್ಯಾಬೇಜು, ಕಾಲಿಫ್ಲವರ್ ಅಂತ ಈ ಎಲೆಕೋಸು, ಹೂಕೋಸು ಅಂತ ಏನು ಕರಿತೀವಲ್ಲ, ಅದಕ್ಕೆ ಹೆಚ್ಚಾಗಿ ಬಹಳಷ್ಟು ಬಳಕೆ ಮಾಡ್ತಾ ಇದ್ದಾರೆ ರೈತ ಬಾಂಧವರು. ಈಗ ನಾವು ಪೀಡನಾಶಕಗಳಂದಾಗ ರೋಗನಾಶಕಗಳು ಬರ್ತವೆ ಮತ್ತು ಕೀಟನಾಶಕಗಳು ಬರ್ತವೆ. ಇವುಗಳ ಒಂದು ಉಳುವಿಕೆ ಪ್ರಮಾಣ ಬೆಳೆಗಳಲ್ಲಿ ರೋಗನಾಶಕಗಳ ಉಳುವಿಕೆ ಪ್ರಮಾಣ ಜಾಸ್ತಿ ಇರತ್ತಂತೀರೋ, ಅಥವಾ ಕೀಟನಾಶಕಗಳ ಉಳುವಿಕೆ ಪ್ರಮಾಣ ಬೆಳೆಗಳಲ್ಲಿ ಜಾಸ್ತಿ ಇರತ್ತಂತೀರ? ಅದು ಹಂಗೂ ಹೇಳೋಕ್ಕಾಗಲ್ಲ. ಪ್ರತಿಯೊಂದು ಇದು ರೋಗನಾಶಕ ಮತ್ತು ಯಾವ್ಯಾವ ಟೈಪ್ ರೋಗನಾಶಕ ಅದೋ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಈಗ ಒಂದು ಉದಾಹರಣೆ ಹೇಳ್ಬೇಕಂತ ಹೇಳಿದ್ರೆ ಈಗ ರೋಗನಾಶಕ ಆಯಿತು, ಕೀಟನಾಶಕ ಎಲ್ಲ, ಸಸ್ಯ ವರ್ಧಕಗಳು ಕೂಡ ಉಳಿಕೆ ಪ್ರಮಾಣವನ್ನು ಇವತ್ತು ದಿವಸ ನೋಡ್ತಾರೆ. ಈಗ ದ್ರಾಕ್ಷಿ ಬೆಳೆ ತಗೊಂಡ್ರೆ ಅದಕ್ಕೆ ಲಿಯೋಸಿನ್ ಅಂತಕ್ಕಂಥ ಒಂದು ಸಸ್ಯ ವರ್ಧಕವನ್ನು ಬಳಸ್ತಾರೆ. ಲಿಯೋಸಿನ್ ದಾಳಿಂಬೆ ಮತ್ತು ದ್ರಾಕ್ಷಿ ಬೆಳೆಗೆ ಬಹಳಷ್ಟು ಬೆಳೆಸ್ತಾರೆ. ಅದರ ಪ್ರಮಾಣ ಎಷ್ಟಿರಬೇಕಪ್ಪ ಅಂದ್ರೆ 0.05 ಮಿಲಿಗ್ರಾಮ್ ಒಂದು ಕೆಜಿ ದ್ರಾಕ್ಷಿಗೆ ಇರಬೇಕದು. ಇದಕ್ಕೋಸ್ಕರ ಏನಾಗಿದೆ, ಭಾರತದಿಂದ ಹೋಗಿರ್ತಕ್ಕಂತ ಈ ಒಂದು ಯುರೋಪಿಯನ್ ಕಂಟ್ರೀಸ್ಗಳಿಗೆಲ್ಲ ಸಾಮಾನ್ಯವಾಗಿ ಈ ಒಂದು ಯುರೋಪಿಯನ್ ಅಂತ ತಮಗೆಲ್ಲ ಗೊತ್ತಿರಬಹುದು, ಯುರೋಪಿಯನ್ ಕಂಟ್ರೀಸ್ಗೆ ಇವತ್ತಿನ ದಿವಸ ನಮ್ಮ ದ್ರಾಕ್ಷಿ ರಫ್ತಾಗ್ತಾ ಇದೆ. ಅವರು ಮೊದಲಿಗೆ ನೋಡ್ತಕ್ಕಂತ ಒಂದು ಇದು ಅಂತ ಹೇಳಿದ್ರೆ ಈಗ ಒಂದು ಪೀಡನಾಶಕದ ಪ್ರಮಾಣ ಅಂದ್ರೆ ಲಿಯೋಸಿನ್ ಕಂಟೆಂಟ್. ಲಿಯೋಸಿನ್ ಅಂತಕ್ಕಂತ ಈ ಲಿಯೋಸಿನ್ ಸಸ್ಯವರ್ಧಕಗಳಾಗಿ ಅಂದ್ರೆ ಸಾಮಾನ್ಯವಾಗಿ ಜಾಸ್ತಿ ಬೆಳೆ ಬಂದಾಗ ಅಥವಾ ಜಾಸ್ತಿ ಕ್ಯಾನೋಪಿ ಇದ್ದಾಗ ಹಣ್ಣು ಮತ್ತು ಕಾಯಿಗಳು ಕಡಿಮೆ ಪ್ರಮಾಣದಲ್ಲಿ ಇದ್ದ ಚಳಿಗಾಲ ಸಾಮಾನ್ಯ ಬಹಳಷ್ಟು ಕಡಿಮೆ ಪ್ರಮಾಣದಲ್ಲಿರ್ತವೆ. ಅಂಥ ಸಂದರ್ಭದಲ್ಲಿ ಸ್ವಲ್ಪ ಬೆಳವಣಿಗೆ ಕುಂಠಿತಗೊಂಡು ಮತ್ತು ಹೂ ಮತ್ತು ಕಾಯಿ ಚೆನ್ನಾಗಿ ಬರಲಿ ಅಂತ ಲಿಯೋಸಿನ್ ಬಳಸ್ತಾರೆ. ಬಟ್ ಈ ಲಿಯೋಸಿನ್ ಇದಕ್ಕೆ ಮಿನಿಮಮ್ ರೆಸಿಡ್ಯೂ ಲೆವೆಲ್ ಅಂತ ಕರಿತೀವಿ, MRL ಲೆವೆಲ್ ಅಂತ. ಇವತ್ತಿನ ದಿವಸ ಭಾರತ ಎಲ್ಲದಕ್ಕೂ MRL ಲೆವೆಲ್ ಇರುತ್ತೆ, ಪ್ರತಿಯೊಂದಕ್ಕೂ ಬೇರೆ ಬೇರೆ MRL ಲೆವೆಲ್ ಇರುತ್ತೆ. ಭತ್ತ ತಗೊಳ್ಳಿ, ಹತ್ತಿ ತಗೊಳ್ಳಿ, ಮೆಣಸಿನಕಾಯಿ, ಈ ಪಂಜಾಬ್ನಿಂದ ಬೇಕಾದಷ್ಟು ಬಾಸುಮತಿ ಅಕ್ಕಿ ರಫ್ತಾಗ್ತಾ ಇದೆ, ಅವರು ಕೂಡ MRL. ಜರ್ಮನಿಗೆ ನಮ್ಮಲ್ಲಿಂದ ಟೀ ಲೀಫ್ ಎಕ್ಸ್ಪೋಸ್, ಡಾರ್ಜಿಲಿಂಗ್ ಅಲ್ಲಿ ಬೆಳೆದಂತಕ್ಕಂತ ಟೀ ಎಲೆ, ಟೀ ಒಂದು ಟೀ ಪೌಡಿ ಅಥವಾ ಟೀ ಎಲೆಗಳು ಇದಕ್ಕೆ ಜರ್ಮನಿಗೆ ಎಕ್ಸ್ಪೋರ್ಟ್ ಆಗ್ತವೆ. ಅದ್ರಲ್ಲೆಲ್ಲರಿಗೂ ಕೂಡ ಒಂದು ಅಥವಾ ಎರಡು ಕೆಮಿಕಲ್ಸ್ ಮಿನಿಮಮ್ ರೆಸಿಡ್ಯೂ ಲೆವೆಲ್ಗಿಂತ ಜಾಸ್ತಿ ಇದ್ರೆ ಅವ್ರು ಅಕ್ಸೆಪ್ಟ್ ಮಾಡಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಲಿಯೋಸಿನ್ ಕಂಟೆಂಟು, ಇದು 1 kg ದ್ರಾಕ್ಷಿಗೆ 0.05 kg 5 mg ಇಂತ ಹೆಚ್ಚಿಗೆ ಮೀರಬಾರದು. ಇಂದ ಬಹಳಷ್ಟು ದ್ರಾಕ್ಷಿ ಭಾರತದಿಂದ ಹೋಗಿರ್ತಕ್ಕಂಥ ಬಹಳಷ್ಟು ದ್ರಾಕ್ಷಿ ರಿಜೆಕ್ಟ್ ಆಗ್ತಾ ಇದೆ ರಫ್ತಿನಲ್ಲಿ. ಅದಕ್ಕೋಸ್ಕರ ಪ್ರತಿಯೊಂದು ಬೆಳೆ ಕೂಡ ಒಂದು ಲಿಮಿಟ್ ಅಂತ ಮಾಡಿದ್ರೆ ಅದಕ್ಕೆ MRL ಅಂತ ಕರೀತಾರೆ, ಮಿನಿಮಮ್ ರೆಸಿಡ್ಯೂ ಲೆವೆಲ್ ಅಂತೇಳಿ. ಆ ಮಟ್ಟ ಅನ್ನೋದು ಮೀರಬಾರ್ದು. ಈ ಟೆಟ್ರಾ ಡಿಮ್ಯಾಫಾನ್ ಅಂತ ಒಂದು ಕರೀತಾರೆ ಆಕ್ಚುಲಿ, ಈಗ ಟೀ ಲೀಫ್ ಅಲ್ಲಿ ಅದ್ರ ಕಂಟೆಂಟ್ ಜಾಸ್ತಿ ಇರಬಾರ್ದು. ಆಮೇಲೆ ಬಾಸಮತಿ ಹಕ್ಕಿಗಂತೂ ಒಂದು 10-15 ರೋಗನಾಶಕ ಒಟ್ಟು ಪೀಡನಾಶಕಗಳು ಇದೆ, ಪ್ರೊಪಿಕೊನಾಜೋಲು, ಎಕ್ಸಾಕೊನಾಜೋಲು, 10 ರೋಗನಾಶಕಗಳಿಗೆ ಮಿನಿಮಮ್ ರೆಸಿಡ್ಯೂ ಲೆವೆಲ್ ಬಾಸಮತಿ ಹಕ್ಕಿ ಫಿಕ್ಸ್ ಮಾಡಿದ್ದಾರೆ ತೋರ್ತೀನಿ. ಅದಕ್ಕೋಸ್ಕರ ಪಂಜಾಬ್ ಸರ್ಕಾರ ಇವತ್ತಿನ ದಿವಸ ಏನು ಡಿಸಿಷನ್ ತೊಗೊಂಡಿತ್ತಪ್ಪ ಅಂದರೆ ಆ ಪೀಡನಾಶಕ ಆ ಒಂದು ರೋಗನಾಶಕಗಳನ್ನು ಬಾಸಮತಿ ಹಕ್ಕಿ ಮೇಲೆ ಪ್ರಯೋಗ ಮಾಡಲೇಬಾರ್ದು ಅಂತ ಮಾಡಿದ್ದಾರೆ. ಆ ಬೆಳೆ ಮೇಲೆ ಅವರು ಅದನ್ನು ಸಿಂಪಡಣೆ ಮಾಡಿದ್ದಾರೆ. ಇತ್ತೀಚೆಗೆ ಬ್ಯಾನ್ ಮಾಡ್ತಾ ಇದಾರೆ ಕೆಲವೊಂದು ಬಹಳಷ್ಟು ಬ್ಯಾನ್ ಆಗಿದಾವ. ಈಗ ಮುಖ್ಯವಾಗಿ ಕೀಟನಾಶಕ ರೋಗನಾಶಕ ಬಂದಾಗ ಬ್ರಾಡ್ ಸ್ಪೆಕ್ಟ್ರಮ್ ಅಂತ ಹೇಳ್ತಾ ಇರ್ತೀರಿ ನೀವು, ಅಂದ್ರೆ ಬ್ರಾಡ್ ಸ್ಪೆಕ್ಟ್ರಮ್ ಅಂತಂದ್ರೆ ಆ ಕೀಟನಾಶಕ ರೋಗನಾಶಕವನ್ನು ಸಿಂಪರಣೆ ಮಾಡಿದಾಗ ಅದ್ರ ಪರಿಣಾಮ ಬಹಳಷ್ಟು ಕೀಟ ರೋಗಗಳ ಮೇಲೆ ಪರಿಣಾಮ ಬೀರ್ತ ಅಂತೇಳಿ, ಇವು ಬಳಕೆ ಹೇಗೆ? ಬ್ರಾಡ್ ಸ್ಪೆಕ್ಟ್ರಮ್ ಅನ್ನ ನಾವು ಮೊದಲಿಗೆ ಈಗ ಒಂದು ಕಾರ್ಬನ್ ಡೈಜಿಂಗ್ ಬಾವಿಸ್ಟಿನ್ ಅಂತ ಕರಿತಿದ್ವಿ. ಇದನ್ನು ಸರ್ವೇ ಸಾಮಾನ್ಯವಾಗಿ ಎಲ್ಲ ರೋಗಗಳು ಕೂಡ ಬಳಕೆ ಮಾಡಬಹುದು. ಎಲೆ ಚುಕ್ಕೆ ರೋಗ ಇರಲಿ, ಬೂದಿ ರೋಗ ಇರಲಿ, ಅಥವಾ ಚಿಬ್ಬು ರೋಗ ಇರಲಿ, ಆಮೇಲೆ ಬೇರೆ ಬರ್ತಕ್ಕಂಥ ರೋಗಗಳು, ಸಿಡಿ ರೋಗ ಮತ್ತು ಕೆಲವು ಬೇರುಕೊಳ್ಳೆ ರೋಗಗಳಿರಲಿ, ಇದು ಇಂಥವಕ್ಕೆ ಬ್ರಾಡ್ ಸ್ಪೆಕ್ಟ್ರಮ್. ಒಂದೇ ಒಂದು ರಾಸಾಯನಿಕದಿಂದ ಹಲವಾರು ರೋಗಗಳನ್ನು ಹತೋಟಿ ಮಾಡ್ತಕ್ಕಂಥ ಒಂದು ರಾಸಾಯನಿಕ ಇತ್ತಂದ್ರೆ ಅದಕ್ಕೆ ಬ್ರಾಡ್ ಸ್ಪೆಕ್ಟ್ರಮ್ ಪೆಸ್ಟಿಸೈಡ್ ಅಥವಾ ಫಂಗಿಸೈಡ್ ಅಂತ ನಾವು ಇದು ಮಾಡ್ತೀವಿ, ಕರಿತೀವಿ. ಈಗ ಕಾರ್ಬನ್ ಡೈಜಮ್ಮು ಒಂದೇ ಕಲ್ಲಿನಿಂದ ಹಕ್ಕಿ ಹೊಡೆದಂಗೆ, ಒಂದೇ ಕಲ್ಲಿಂದ 10 ಮಾವಿನಕಾಯಿ ಉದುರಿಸಿದಂಗೆ ಲೆಕ್ಕ ಅದು ಪೂರ್ತಿನ. ಈಗ ನಿಮಗೆ ನಾನು ಇದಕ್ಕೆ ಪಂಜಾಬ್ ಸರ್ಕಾರ ಏನು ಮಾಡಿದೆ ಅಂದರೆ ಅಸಿಫೇಟು, ಬುಫ್ರೆಫೇಜಿನ್ನು, ಕ್ಲೋರೋಫೈರಿಪಾಸು, ಮೆಥಾಮಿಡೋಫಾಸು, ಇವೆಲ್ಲ ಕೂಡ ಇನ್ಸೆಕ್ಟಿಸೈಡ್ಸ್, ಇವೆಲ್ಲ ಕೀಟನಾಶಕ, ಇವೆಲ್ಲನೂ ಕೂಡ ಆ ಒಂದು ಕಾರ್ಬನ್ ಡೈಜಮ್ ನಂದು ಬಂದರೆ, ಆಮೇಲೆ ಟ್ರೈಸೈಕ್ಲೋಜೋನು ಕೂಡ ಒಂದು ಶಿಲೀಂಧ್ರನಾಶಕ, ಟ್ರೈಸೈಕ್ಲೋಜೋ ಅಥವಾ ಭೀಮು ಬಾಣ ಅಂತೇಳಿ ಬತ್ತಕ್ಕೆ ಭಾಳ ಬಡಿತಾರೆ ನೋಡಿ, ಅದು ಕೂಡ ಒಂದು ರೋಗನಾಶಕ. ಇಂಥದ್ದೆಲ್ಲವನ್ನು ಕೂಡ ಬ್ಯಾನ್ ಮಾಡಿಬಿಟ್ರೆ ಪೂರ್ತಿನ. ಬ್ಯಾನ್ ಟು ಯೂಸ್ ಆನ್ ಪ್ಯಾಡಿ ಕ್ರಾಪ್, ಪ್ಯಾಡಿ ಕ್ರಾಪ್ ಮೇಲೆ ಬಾಸುಮತಿ ಹಕ್ಕಿ, ಒಳ್ಳೆ ಹಕ್ಕಿ ರಫ್ತಾಗಬೇಕಾದ್ರೆ ಇಷ್ಟು ಪೆಸ್ಟಿಸೈಡ್ ಲೆವೆಲ್ ಟೆಸ್ಟ್ ಮಾಡ್ತಾರೆ ಅವರು. ಅಂದರೆ ಈ ಕೀಟನಾಶಕ ಅಥವಾ ರೋಗನಾಶಕಗಳ ಉಳುವಿಕೆ ಪ್ರಮಾಣ ಭಾಳಷ್ಟು ಇದ್ದಾಗ ಸಸ್ಯಗಳಲ್ಲಿ ಅದು ಯಾವ ರೀತಿ ನಮ್ಮ ಪರಿಸರದ ಮೇಲೆ ಪರಿಣಾಮ ಬೀರುತ್ತಂತಿರ್ತಾರೆ? ಖಂಡಿತವಾಗಿ ನಾವು ಪರಿಸರ ಮೇಲೆ, ಮಾನವ ಸಂಕುಲದ ಮೇಲೆ, ಜೀವ ವೈವಿಧ್ಯತೆಯ ಮೇಲೆ, ಪ್ರಾಣಿ ಪಕ್ಷಿಗಳ ಮೇಲೆ, ಜಲಚರ ಪ್ರಾಣಿಗಳ ಮೇಲೆ ಸಾಕಷ್ಟು ಪರಿಣಾಮ ಬೀರ್ತದೆ. ತಮಗೊಂದು ಉದಾಹರಣೆ, ಇವತ್ತಿನ ದಿವಸ ನಾವು ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಇದಕ್ಕಂತಂದರೆ 2011 ಕಾಸರಗೋಡಿನಲ್ಲಿ ಎಂಡೋಸಲ್ಫಾನ್ ಸಿಂಪಡಣೆ ಮಾಡಿದರು ಗೋಡಂಬಿ ಬೆಳೆ ಮೇಲೆ ಬರ್ತಕ್ಕಂಥ ಕೀಟ ಹತೋಟಿ ಮಾಡಲಿಕ್ಕೆ. ಅದರಿಂದ ಸುಮಾರುವಾಗಿ ಭಾಳಷ್ಟು ಜನ, ಯಾಕಂದ್ರೆ ಅದು ಏರಿಯಲ್ ಸ್ಪ್ರೇ ಮಾಡಿದ್ದವರು, ವಿಮಾನದ ಮೂಲಕ ಸಿಂಪಡಣೆ ಮಾಡಿದರು ಅವರು. ಸಿಂಪಡಣೆ ಮಾಡಿದ್ಕೊಳ್ಳೋ ಅದು ಪೂರ್ತಿ ಈ ವಾಯು ಅಥವಾ ಗಾಳಿ ಇತ್ತಲ್ಲ, ಗಾಳಿ ತುಂಬ ಕಲುಷಿತವಾಯಿತು. ಇದರಿಂದ ಮಾನವನ ಮೇಲೆ ಏನಂತ ಎಂಥ ಪರಿಣಾಮ ಬೀರ್ತು ಅಂತಂದರೆ, ಸಾಮಾನ್ಯವಾಗಿ ಭಾಳಷ್ಟು ಮಂದಿ ಅಂಗವಿಕಲರಾದರು, ಕೈಯ ಕಾಲ ಕಳ್ಕೊಂಡ್ಬಿಟ್ರು, ಶ್ವಾಸಕೋಶದ ಪ್ರಾಬ್ಲಮ್ ಬಂತು, ಕೆಲವರು ಕಿಡ್ನಿ ಪ್ರಾಬ್ಲಮ್ ಬಂತು, ಕೆಲವರು ಪ್ಯಾರಲಿಸಿಸ್ ಆದರು, ಸುಮಾರು ಜನ ಸತ್ತೋದ್ರು. ಆಮೇಲೆ ಜಲಚರ ಪ್ರಾಣಿಗಳ ಸಂಖ್ಯೆ ಬಹಳಷ್ಟು ಕಡಿಮೆ ಆಯ್ತು, ಕಪ್ಪೆ ಹಾವು ಮೀನು ಇವುಗಳ ಸಂಖ್ಯೆ ಬಹಳಷ್ಟು ಕಡಿಮೆ ಆಯ್ತು. ಇನ್ನು ವನ್ಯಜೀವಿಗಳು ಈ ಸಿಂಹಗಳಾಯ್ತು, ಹುಲಿ, ಕಾಡು ಪಕ್ಷಿ ಪ್ರಾಣಿಗಳು ಎಲ್ಲ ಸಂಕುಲತೆಗಳು ಬಹಳಷ್ಟು ಕಡಿಮೆ ಆಯ್ತು. ಇದರಿಂದ ಇವತ್ತಿನ ದಿವಸ ಅದೊಂದು ಕ್ಲಾಸಿಕ್ ಎಕ್ಸಾಂಪಲ್, ಕ್ಲಾಸಿಕ್ ಎಕ್ಸಾಂಪಲ್. ಅದಕ್ಕಾಗಿ ಪರಿಹಾರನೂ ಕೊಡ್ತಾ ಇದ್ದಾರೆ ಈಗ. ಪರಿಹಾರ ಇನ್ನೂವರೆಗೂ 2011 ಇನ್ಸಿಡೆಂಟ್ ಇನ್ನೂವರೆಗೂ ಅದು ಪರಿಹಾರ ಪೂರ್ತಿ ಆಗಿಲ್ಲ ಅವರಿಗೆ, ಆಗಿಲ್ಲ, ಅದನ್ನು ನಮ್ಮ ತುಂಬಿಕೊಳ್ಳಕ್ಕಾಗಿಲ್ಲ. ಅಷ್ಟು ಜೀವ ವೈವಿಧ್ಯತೆ ನಾಶವಾಯಿತು ಅಲ್ಲಿ ಆ ಕಾಸರಗೋಡಿನಲ್ಲಿ. ಈಗ ಎಂಡೋಸಲ್ಫಾನು ಬ್ಯಾನ್ ಮಾಡಿಬಿಟ್ಟಿದ್ದಾರಲ್ಲ ಅದನ್ನು, ಈಗ ಎಂಡೋಸಲ್ಫಾನ್ ಬ್ಯಾನ್ ಮಾಡಿದ್ದಾರೆ. ಮತ್ತೆ ಇತ್ತೀಚೆಗೆ ಯಾವ ನಮ್ಮ ಕರ್ನಾಟಕದಲ್ಲಿ ಕೆಲವೊಂದು ರಾಸಾಯನಿಕಗಳನ್ನು ರೋಗನಾಶಕಗಳನ್ನು ಯಾವ್ಯಾವ ಬ್ಯಾನ್ ಮಾಡಿದ್ದಾರೆ? ಸಾಮಾನ್ಯವಾಗಿ ಈಗ ಕಾರ್ಬನ್ ಡೈಜಿಮ್ ಅಂತಕ್ಕಂಥದ್ದು, ಕ್ಲೋರೋಫೆರಿಪಾಸ್ ಆಗತಕ್ಕಂಥದ್ದು ಸಂಪೂರ್ಣವಾಗಿ ಬ್ಯಾನ್ ಮಾಡಿದ್ದಾರೆ. ಮೊನೋಕ್ರೋಟೋಫಾಸ್, ಮೊನೋಕ್ರೋಟೋಫಾಸ್ ಬ್ಯಾನ್ ಮಾಡಿದ್ದಾರೆ. ಆಮೇಲೆ ಕೆಲವೊಂದಿಷ್ಟು ಸಲ್ಫರ್ ಕಾಂಪೌಂಡ್ಸ್ ಕೂಡ ಬ್ಯಾನ್ ಮಾಡಿದ್ದಾರೆ. ಇಲ್ಲಿ ರೋಗ ನಿರ್ವಹಣೆಯಲ್ಲಿ ಸಾಕಷ್ಟು ರೋಗನಾಶಕಗಳನ್ನ ನಮ್ಮ ರೈತರು ಬಳಸ್ತಿರ್ತಾರೆ. ಈ ರೋಗನಾಶಕಗಳನ್ನು ಮಿತವಾಗಿ ಬಳಸಲಿಕ್ಕೆ ಯಾವ ರೀತಿ ಕಾರ್ಯಕ್ರಮ ಹಾಕೋಬಹುದು? ರೋಗನಾಶಕ ಬಳಸಲಾರದೆ ರೋಗ ನಿರ್ವಹಣೆ ಸಾಧ್ಯ ಇಲ್ಲ ಅಂತೀರಾ? ಹೇಗೆ ತಾವು ರೋಗನಾಶಕ ಬಳಸಲಾರದೆ? ರೋಗನಾಶಕ ಬಳಸಲಾರದೆ ತುಂಬಾ, ಬಟ್ ಈಗ ಈ ಸದ್ಯದ ಪರಿಸ್ಥಿತಿಯಲ್ಲಿ ಸಾಧ್ಯ ಇಲ್ಲ. ಮುಂದೆ ಹೋಗ್ತಾ ನಾವು ಬೇರೆ ಬೇರೆ ಮಾರ್ಗಗಳಿಂದ ಅವನ್ನ ನಾವು ಹತೋಟಿ ಮಾಡ್ತಾ ಹೋದಂಗೆಲ್ಲ ರೋಗನಾಶಕ ಬಳಕೆ ಬರದೇ ಇರಬಹುದು. ಬಟ್ ಇವತ್ತಿನ ದಿವಸ ನಾವು ಒಳ್ಳೆ ಇಳುವರಿ ತೆಗಿಬೇಕು, ಒಳ್ಳೆ ಗುಣಮಟ್ಟ ಬರಬೇಕು ನಮ್ಮ ಬೆಳೆಗಳಲ್ಲಿ ಅಂತಂದ್ರೆ ರೋಗನಾಶಕದ ಅವಶ್ಯಕತೆ ಬಹಳಷ್ಟು ಇದೆ. ಇವತ್ತು ದ್ರಾಕ್ಷಿ ಆಯ್ತು, ದಾಳಿಂಬೆ ಆಯ್ತು, ಕೆಲವೊಂದು ರೋಗಗಳು ಹತೋಟಿ ಆಗೋದಿಲ್ಲ. ದಾಳಿಂಬೆಗಂತೂ ಬಹಳಷ್ಟು ರೋಗಗಳು, ಬಹಳಷ್ಟು ರೋಗಗಳು ಬರ್ತವೆ. ಬರ ನಾವು ಸಾವಯವ ಕೃಷಿ ಅಥವಾ ಬೇರೆ ಕೃಷಿಯಿಂದ ಅದನ್ನು ನಾವು ಹತೋಟಿ ಮಾಡೋಕ್ಕಾಗಲ್ಲ. ಮುಖ್ಯವಾಗಿ ದಾಳಿಂಬೆ ಮತ್ತು ದ್ರಾಕ್ಷಿನಲ್ಲಿ ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂದರೆ ಸೈಜ್ ಬರಬೇಕು, ಕಲರ್ ಬರಬೇಕು, ಕಲರ್ ಬರಬೇಕು. ಈ ಕಲರು ಸೈಜ್ ಬರಬೇಕಾದ್ರೆ ನಾವು ರೋಗನಾಶಕ ಮತ್ತು ರೋಗನಾಶಕ ಒಂದೆಲ್ಲ ರಾಸಾಯನಿಕಗಳನ್ನು ಬಳಸಲೇಬೇಕು. ಅದಕ್ಕೋಸ್ಕರ ಕೆಲವೊಂದು ಬೆಳೆಗಳಲ್ಲಿ ಇದು ಸಾಧ್ಯ ಇಲ್ಲ. ಈ ಮೆಣಸಿನಕಾಯಿ ಬೆಳೆ ಚೆನ್ನಾಗಿ ಬರಬೇಕು, ತುಂಬ ಚೆನ್ನಾಗಿ ರೋಗ ಹತೋಟಿ ಆಗಬೇಕಂದ್ರೆ ರೋಗನಾಶಕದ ಅವಶ್ಯಕತೆ ಇದ್ದೇ ಇದೆ. ಬಟ್ ಇದ್ರ ಮಿತ ಬಳಕೆ ಅಂದ್ರಲ್ಲ, ಅದನ್ನು ರೈತ ಬಾಂಧವರು ಮಾಡಲೇಬೇಕು. ಇದನ್ನ ಹೇಗೆ ಮಿತ ಬಳಕೆ ಮಾಡಲಿಕ್ಕೆ ಸಾಧ್ಯ? ಸಾಮಾನ್ಯವಾಗಿ ನಾವೇನು ಮಾಡ್ತೇವಪ್ಪ ಅಂದ್ರೆ, ಈಗ ರೈತ ಬಾಂಧವರಾಗಲಿ ಬೇರೆ ಯಾರೇ ಆಗಲಿ, ರೋಗ ಬಂದಾಗ ಮಾತ್ರ ಹೊಲಕ್ಕೋಗಿ ನಾವು ರೋಗ ಅಂತ ಪತ್ತೆ ಹಚ್ಚಿ ಅದಕ್ಕೆ ಸಿಂಪರಣೆ ಮಾಡ್ತೀವಿ. ರೋಗ ಬಂದಾಗನ ಹೋಗ್ತೀವಿ ನಾವು, ರೋಗ ಬಂದಾಗಲೇ ಹೋಗ್ತೇವೆ. ಗಡ್ಡಕ್ಕೆ ಬೆಂಕಿ ಹತ್ತಿದಾಗ ಬಾವಿ ತೊಡಕ್ಕೆ ಬೆಂಕಿ ಹತ್ತಾಗ ಬಾವಿ ತೊಡಕ್ಕಂತ ಒಂದು ಪರಿಸ್ಥಿತಿ ನಮ್ಮಲ್ಲಿದೆ. ಒಂದು ಕಾರ್ಯಕ್ರಮ ಹಾಕ್ಕೊಂಡ್ರೆ, ಪ್ರತಿಯೊಂದು ಕಾರ್ಯಕ್ರಮ ಹಾಕೋತೀವಿ, ಅದಕ್ಕೆ ಪ್ಲಾನಿಂಗ್ ಅಂತ ಕರಿತೀವಿ. ಒಂದು ಒಳ್ಳೆ ಪ್ಲಾನಿಂಗ್ ನಾವು ಮಾಡ್ಕೊಂಡು ಬೆಳೆ ಬೆಳೆಯಬೇಕಾದ್ರೆ, ಒಂದು ಫಾರ್ ಎಕ್ಸಾಂಪಲ್ ನಾವು ಭತ್ತ ಬೆಳಿಬೇಕು, ಮೆಣಸಿನ್ಕಾಯಿ ಬೆಳಿಬೇಕು, ಬೀಜ ಬಿತ್ತುವಾಗಿಂದ ಹಿಡ್ಕೊಂಬಿಟ್ಟು ಕಡೆ ಕಟಾವಾಗ ತನಕನ ಏನೇನು ಸಸ್ಯ ಸಂರಕ್ಷಣೆ ಕ್ರಮಗಳನ್ನು ಮಾಡಬೇಕು ಅಂತಕ್ಕಂಥ ಪ್ಲಾನ್ ಅನ್ನು ರೈತ ಬಾಂಧವ ಮಾಡಿಕೊಂಡ್ರೆ ಖಂಡಿತವಾಗಿ ಕೂಡ ರೋಗನಾಶಕದ ಮಿತ ಬಳಕೆಯಲ್ಲಿ ಒಂದು ಒಳ್ಳೆ ಇಳುವರಿ ಪಡೆಯಕ್ಕೆ ಸಾಧ್ಯ. ಅಂದರೆ ಭೂಮಿ ಸಿದ್ಧತೆಯಿಂದ ಹಿಡಿದು ಬೆಳೆಯ ರಾಶಿ ಮಾಡುವವರು, ರಾಶಿ ಮಾಡುವವರು ಕೂಡ ಹಲವಾರು ಒಂದು ಪ್ಲಾನಿಂಗ್ ಮಾಡ್ಕೋಬೇಕು. ಹಂತವಾಗಿ ಏನೇನು ಭತ್ತ ಅಂತ ಗೊತ್ತಿರಬೇಕು. ಈ ಮೊದಲಿಗೆ ಹೊಲದ ಸ್ವಚ್ಛತೆ ಅಂತ ಕರಿತೀವಿ. ಸಾಮಾನ್ಯವಾಗಿ ಇದು ಹೊಲದ ಸ್ವಚ್ಛತೆ ಯಾಕೆ ಹೇಳಪ್ಪಂದ್ರೆ ಬಹಳ ಇಂಪಾರ್ಟೆಂಟ್ ಇದು. ಈ ಭತ್ತದ ಬೆಳೆ ತಿಳ್ಕೊಂಬಿಡಿ, ಭತ್ತದ ಬೆಳೆ ತಗೊಂಡ್ರೆ ಭತ್ತದ ಬೆಳೆಗೆ ಮುಖ್ಯವಾಗಿ ಬೆಂಕಿ ರೋಗ ಬರುತ್ತೆ, ಎಲೆ ಕವಚ ಕೊಳೆ ರೋಗ ಬರುತ್ತೆ, ಮತ್ತೆ ಕಾಡಿಗೆ ರೋಗ ಬರುತ್ತೆ, ಆಮೇಲೆ ಒಂದು ಬ್ಯಾಕ್ಟೀರಿಯಾ ದುಂಡಾಣು ಮಚ್ಚೆ ರೋಗ ಕೂಡ ಬರುತ್ತೆ. ಈ ನಾಲ್ಕು ಪ್ರಬಲವಾಗಿ ಕಾಣಿಸಕಂತಹ ರೋಗಗಳು. ಸಾಮಾನ್ಯವಾಗಿ ಎಲ್ಲ ಈ ರೋಗದ ರೋಗಾಣುಗಳು ಕೂಡ ಬೆಳೆ ಇಲ್ಲದಾಗ ಕಳೆ ಮೇಲೆ ಇರ್ತವೆ, ಕಳೆ ಮೇಲೆ ಇರ್ತಾವೆ ಅಲ್ಲೇ ಭೂಮಿಯಲ್ಲಿ, ಬದುವಿನ ಮೇಲೆ ಇರ್ತಕ್ಕಂಥ ಕಳೆಗಳ ಮೇಲೆ ಇರ್ತವೆ. ಅದರಿಂದ ಪ್ರತಿ ವರ್ಷನೂ ಕೂಡ ಭತ್ತ ಏನು ಕಟಾವ್ ಆದ ತಕ್ಷಣ ಅವನು ಬದುಗಳನ್ನು ಕೂಡ ಸ್ವಚ್ಛ ಮಾಡ್ಕೋಬೇಕು. ಆಮೇಲೆ ಈ ಒಂದು ಬದುವಿನ ಮೇಲೆ ಅಷ್ಟೇ ಇರಲ್ಲ, ಇವು ಈ ಭತ್ತದ ಪಳಿ ಉಳಿಕೆ ಅಂತ ರವದಿ ಅಂತ ಹೇಳ್ತೀವಲ್ಲ, ಆ ರವದಿ ಮೇಲೆ ಕೂಡ ಇರುತ್ತೆ. ಈಗ ರೈತರು ಇನ್ನೊಂದು ತಾವು ತಜ್ಞರಾಗಿ ಏನು ಹೇಳ್ತಾರೆ, ನಾವು ಭತ್ತದ ರೈತನ ಕೇಳಿದಾಗ ಗದ್ದೆಗೆಲ್ಲ ಬೆಂಕಿ ಹಚ್ಚಿಬಿಟ್ಟಿರ್ತಾರೆ, ಇಲ್ಲರಿ ಎಲ್ಲ ರೋಗ ಇರ್ತಾವೆ, ಸುಟ್ಟು ಹೋಗ್ಬಿಡ್ತಾವ್ರಿ, ಅದಕ್ಕೆ ಬೆಂಕಿ ಹಚ್ತೀವಿ ಅಂತ ಹೇಳ್ತಾರೆ. ಬಟ್ ಬೆಂಕಿ ಹಚ್ಚ ವಿಧಾನಕ್ಕಿಂತ ಅವರು ಸ್ವಚ್ಛತೆ ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು. ಯಾಕಂದ್ರೆ ಬೆಂಕಿ ಹಚ್ಚಿದ್ರೆ ಈಗ ಒಂದು ಉದಾಹರಣೆ ಈ ರವದಿ ಅಂತ ತಿಳ್ಕೊಂಡು, ಅದು ಸಹ ಬೆಂಕಿ ಹತ್ತು ವ್ಯತಿರಿಕ್ತ ಪರಿಣಾಮ ಆಗುತ್ತೆ. ವ್ಯತಿರಿಕ್ತ ಪರಿಣಾಮಕ್ಕಿಂತ ಆ ಒಂದು ರವದಿಯನ್ನು ಅವರು ಮಡಿಕೆ ಮತ್ತು ಅದು ಯಾವ್ದಾದ್ರು ಒಂದು ಬೇಸಾಯ ಮಾಡಿಬಿಟ್ಟು ಒಳಗಡೆ ಭೂಮಿ ಒಳಗಡೆ ಹಾಕಿದ್ರೆ ಉತ್ತಮ ಒಂದು ಗೊಬ್ಬರ ಆಗುತ್ತೆ. ಹೌದು, ಸುಟ್ಟ ತಕ್ಷಣ ಏನು ಇರೋದೇ ಇಲ್ಲ, ಅದು ಯಾವ ಅಂಶನೂ ಕೂಡ ಎಲ್ಲ ಅಂಶಗಳ ನಿರ್ಮಾಣಗಳು ಸುಡದಲ್ಲೇ ಭೂಮಿಯಲ್ಲಿ ಇರ್ತಕ್ಕಂಥ ಒಳ್ಳೆ ಒಳ್ಳೆ ಕೀಟಾಣುಗಳು, ಜೀವಿಗಳು, ಪೋಷಕಾಂಶಗಳು ಕೂಡ ಸುಟ್ಟು ಹೋಗ್ತವೆ, ಪೋಷಕಾಂಶ ಸಿಗ್ತವೆ ಒಳ್ಳೆ, ಮತ್ತು ಸೂಕ್ಷ್ಮ ಜೀವಿಗಳು. ಇದಕ್ಕೆ ನಾವು ಸಪೋರ್ಟ್ ಮಾಡಲ್ಲ. ಬಹಳಷ್ಟು ಕಡೆ ನಾವು ಮೆಕ್ಕೆಜೋಳ ನೋಡ್ತೀವಿ, ಭತ್ತ ನೋಡ್ತೀವಿ, ಹತ್ತಿ ಕಟ್ಟಿಗೆ ನೋಡ್ತೀವಿ, ಎಲ್ಲ ಸುಟ್ಟಂಗೆ ಅದು ಭಸ್ಮವಾದಂಗೆ, ಅದು ಭಸ್ಮ, ಆ ಬೂದಿಯಲ್ಲಿ ಏನು ಸಿಗೋದಿಲ್ಲ. ಎಲ್ಲ ಪೋಷಕಾಂಶಗಳು ಎಲ್ಲನ ಜೊತೆಗೆ ಈ ಭತ್ತದ ರವದಿ ಜೊತೆ ಹತ್ತಿ ಕಟ್ಟಿಗೆ ಜೊತೆಗೇನೆ ಅವು ಕೂಡ ಸುಟ್ಟೋಗ್ಬಿಡ್ತಾವೆ. ಈಗ ಎಲ್ಲ ಭತ್ತದ ಇದರಲ್ಲಿ ರವದೆಯಲ್ಲಿ ಎಲ್ಲ ಪೋಷಕಾಂಶಗಳು ಇರ್ತಾವಲ್ಲ, ಸಸ್ಯಕ್ಕೆ ಬೇಕಾದಂತ ಪೋಷಕಾಂಶಗಳು ಇರ್ತಾವೆ. ಇವತ್ತು ನೀವು ಅದು ಒಂದು ಉದಾಹರಣೆ ಹೇಳ್ಬೇಕಂತಂದ್ರೆ, ನಮ್ಮ ರೈತರು ಮಾಡ್ತಕ್ಕಂಥ ಸಾವಯವ ಗೊಬ್ಬರ ತಿಳ್ಕೊಳ್ಳಿ, ಎಲ್ಲ ಒಂದು ಕಡೆ ತಿಪ್ಪೆ ಗುಂಡಿ ಹಾಕ್ತಾರೆ, ತೊಗೊಂಡ ಕಸ ಹಾಕ್ತಾರೆ, ಸಗಣಿ ಹಾಕ್ತಾರೆ, ದನದ ವೇಸ್ಟ್ ಎಲ್ಲ ಹಾಕ್ತಾರೆ, ಕಿಚನ್ ವೇಸ್ಟ್ ಎಲ್ಲ ಹಾಕ್ತಾರೆ. ಅದೇನು ಮಾಡುತ್ತಪ್ಪ ಅಂತಂದರೆ, ಬೇಸಿಗೆ ಬಂದಾಗ ಬಿಸಿಲಿಗೆ ಒಣಗ್ತದೆ, ಮಳೆಗಾಲ ಬಂದಾಗ ನೀರು ಗುಂಟೆ ಹರ್ಕೊಂಡು ಹೋಗುತ್ತೆ. ರೈತರು ತಮ್ಮ ಸಮಸ್ಯೆ ಹೇಳ್ತಾರೆ, ಯಾಕ್ರಿ ಇಲ್ಲಿ ರೋಡ್ ಪಕ್ಕದಲ್ಲಿ ಹಾಕ್ಬಿಟ್ಟಿರಿ, ಎಲ್ಲರ ತಿಪ್ಪೆ ಮಾಡಬಾರ್ದು, ಎಲ್ಲದವ್ರಿ ನಾವು ಎಲ್ಲಿ ಹಾಕ್ಬೇಕ್ರಿ, ನಮಗೆ ಜಗಣ ಇಲ್ಲ, ಎಲ್ಲಿ ಹಾಕಬೇಕು. ಜಾಗ ಇರುತ್ತೆ, ಅದನ್ನ ಉಪಯೋಗ ಮಾಡ್ಕೊಂತಿರಲ್ಲ, ಮನೆ ಹಿತ್ತಲಾಗೆ ಮಾಡ್ಕೋಬಹುದು. ಮನೆ ಪಕ್ಕದಲ್ಲಿ ಮನೆ ಮುಂದೆ ತಿಪ್ಪಿ ಇರಬಾರ್ದು, ಮನೆ ತಿಪ್ಪೆ ಮಾಡಬಾರ್ದು, ಗಲೀಜಾಗತ್ತೆ, ಗಲೀಜಾಗುತ್ತೆ ಒಂದು ಲೆಕ್ಕ. ಬಟ್ ಅದನ್ನ ತಿಪ್ಪೆ ಮಾಡದ ತಿಪ್ಪೆ ಅಂತಕ್ಕಂಥ ಒಂದು ಪದವನ್ನ ತೆಗೆದಿಟ್ಟು ಗೊಬ್ಬರ ಅಂತ ಅದನ್ನ ಮನಸ್ಸಿಗೆ ತಗೊಂಡ್ರೆ ಪ್ರತಿಯೊಬ್ಬ ರೈತನು ಕೂಡ ಉತ್ತಮವಾದ ಗೊಬ್ಬರ ತಯಾರು ಮಾಡ್ಕೋಬಹುದು. ಒಳ್ಳೆ ನಾವು ತಿಪ್ಪೆ ಗುಂಡಿಗಳಂತಂದ್ರೆ ಒಂದು ಅವಕ್ಕೂ ದೇವಸ್ಥಾನದ ರೂಪ ಕೊಡಬೇಕು, ದೇವಸ್ಥಾನ ರೂಪ ಕೊಡಬೇಕು. ತಿಪ್ಪೆ ಗುಂಡಿ ಖಂಡಿತವಾಗಿ ಸಂಸ್ಕಾರ ಮಾಡಬಾರ್ದು ಅವನು. ಈಗ ನೋಡಿ ಒಂದು ಹೇಳ್ತೀನಿ, ಎಲ್ಲ ಒಂದು ಏನು ವೇಸ್ಟ್ ಬರುತ್ತಲ್ಲ, ಹೌದು, ಈಗ ದನಕರುಗಳು ತಿಂತಕ್ಕಂಥ ಹೂವು, ಅದು ಏನೋ ಹುಲ್ಲು ಮೇವಿರ್ಬೋದು, ಸಗಣಿ ಇರ್ಬೋದು, ಅಥವಾ ಬೇರೆ ಯಾವುದಾದ್ರನ್ನ ಈ ಅಡುಗೆ ಮನೆ ಪದಾರ್ಥಗಳಲ್ಲಿ ಉಳ್ಳಾಗಡ್ಡಿ ಸಿಪ್ಪೆ ಅಂತಿಂದ ಸಿಪ್ಪೆ ಬರ್ತವೆ, ಅದೆಲ್ಲ ಸಿಪ್ಪೆನ ಒಟ್ಟಿಗೆ ಹಾಕಿಬಿಟ್ಟು ಅದಕ್ಕೆ ನೀರು ಬಿಟ್ಟು ಒಂದು ಸ್ವಲ್ಪ ಮಣ್ಣು ಬಿಟ್ಬಿಟ್ರೆ ಚೆನ್ನಾಗಿ ಕಳೆದ್ಬಿಡುತ್ತೆ ಅದನ್ನು ತಿರುವಾಡ್ಕೊಂತಿದ್ರೆ. ಒಂದು 20-25 ದಿವಸದಲ್ಲಿ ಇವನ ಕಸ ಎಲ್ಲ ಕರಗಿಬಿಟ್ಟು ಉತ್ತಮವಾದ ಕಪ್ಪು ಬಣ್ಣದ ಗೊಬ್ಬರ ಆಗುತ್ತೆ. ಅದು ಅದನ್ನು ಕೈಯಾಗಿ ಹಿಡ್ಕೊಂಡ್ರೆ ಅಷ್ಟು ಖುಷಿ ಅನಿಸುತ್ತೆ, ಅದನ್ನು ತಿಪ್ಪೆ ಅಂತ ಯಾಕೆ ಕರಿಬೇಕು ಅವಾಗ. ಈಗ ಇನ್ನೊಂದು ವಿಚಾರ, ರೋಗನಾಶಕ ಕೀಟನಾಶಕ ಬಳಕೆ ಕಡಿಮೆ ಮಾಡ್ರಿ ಅಂತ ಹೇಳುವಾಗ, ಈ ಭೂಮಿ ಸಾಕಷ್ಟು ಶಕ್ತಿಯುತವಾಗಿತ್ತಂದ್ರೆ ಒಳ್ಳೆ ಬೀಜ ಆಯ್ಕೆ ಮಾಡಿದ್ರೆ ಇದು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತಂತೀರ? ಅದು ಒಂದೇ ವಿಧಾನ ಅಂತಲ್ಲ, ಹಲವಾರು ವಿಧಾನ. ಫಾರ್ ಈಗ ಇನ್ನೊಂದು ಉದಾಹರಣೆ ಅಂದ್ರೆ ಭೂಮಿಯ ಉಳುಮೆ ಅಂತ ಕರಿತೀವಿ, ಸಮನೆ ಮಾಡೇ ಮಾಡ್ತಾರೆ. ಬಟ್ ಯಾವ ಟೈಮಲ್ಲಿ ನೀನು ಉಳುಮೆ ಮಾಡ್ತೀವಿ ಬಹಳ ಮುಖ್ಯ ಇಲ್ಲಿ. ಯಾವ ಸಮಯ ಈ ಒಂದು ಕಟಾವಾದ ನಂತರ ಸ್ವಲ್ಪ ಹಸಿ ಇರುತ್ತೆ, ಅವಾಗೊಂದು ಉಳುಮೆ ಮಾಡಿಬಿಡ್ಬೇಕು. ಯುಗಾದಿ ಮೊಮೆಂಟ್ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಮಳೆ ಶುರುವಾಗ್ತವೆ, ಮೊದಲ ಮಳೆ ಪ್ರಾರಂಭ ಆಗದೇ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ. ಆ ಟೈಮ್ಗೆ ಒಂದು ಸ್ವಲ್ಪ ಭೂಮಿ ಹಸಿ ಆದಾಗ ಪೂರ್ತಿ ಆಳವಾದ ಒಂದು ಉಳುಮೆ ಮಾಡ್ಕೊಂಡ್ಬಿಟ್ರೆ ಆ ಬಿಸಿಲು ಚೆನ್ನಾಗಿ ಒಣಗುತ್ತೆ ಮಣ್ಣು. ಹೌದು, ಅದು ಒಂದು ಗೊಬ್ಬರ, ಮಣ್ಣು ಒಣಗದೇ ಒಂದು ಗೊಬ್ಬರ, ಗೊಬ್ಬರ ಆದಂಗೆ ಆಕ್ಚುಲಿ ಅದನ್ನ. ಆ ನಂತರ ಅಕಸ್ಮಾತ್ ಒಳಗಡೆ ಏನನ್ನ ಉಳ್ಕೊಂಡಿದ್ದಕ್ಕಂಥ ಕೀಟಪೀಡೆಗಳು, ತತ್ತಿಗಳು, ಕೋಶಗಳು ಸಂಪೂರ್ಣವಾಗಿ ನಾಶ ಮಾಡ್ತವೆ. ಒಂದು ಭೂಮಿಯ ಫಲವತ್ತತೆ ಹೆಚ್ಚುತ್ತೆ, ಸೂರ್ಯಕಿರಣಗಳು ಚೆನ್ನಾಗಿ ಭೂಮಿ ಬೀಳುತ್ತವೆ, ಹಾಗೂ ಅದ್ರ ಮೂಲಕವಾಗಿ ಯಾವ್ದಾದ್ರು ಕೀಟಪೀಡೆಗಳು, ತತ್ತಿಗಳು, ಕೋಶಗಳೆಲ್ಲ ಕೂಡ ಸಂಪೂರ್ಣವಾಗಿ ನಾಶವಾಗ್ತವೆ. ಆಮೇಲೆ ಕಾಲಕ್ಕೆ ಸರಿಯಾಗಿ ಬಿತ್ತನೆ ಬಹಳ ಮುಖ್ಯ ಇದೆ, ಬಹಳ ಮುಖ್ಯ, ಬಹಳ ಮುಖ್ಯ. ಈಗ ಏನಾಗಿದೆ, ಈಗ ನಮ್ಮ ಕೆನಾಲ್ ಇರಿಗೇಷನ್ ಮೇಲೆ ಅಥವಾ ಈ ನೀರು ಬರಲಿಲ್ಲ ಮಳೆ ಆಗಲಿಲ್ಲ ಅಂತ ಹೇಳಿ, ಮಳೆ ಆಗಲಿಲ್ಲ ಅಂತ ರೈತರು ಮುಂದಕ್ಕೆ ಹಾಕಿ ಅಂತ ಹೋದಂಗಲ್ಲ, ಬೆಳೆಗಳಿಗೆ ರೋಗ ಮತ್ತು ಕೀಟಪೀಡೆ ಹೆಚ್ಚಿಗೆ ಮತ್ತೆ ಸಿಂಪಡಣೆ ಮಾಡಬೇಕಾಗತ್ತೆ. ಸಿಂಪಡಣೆ ಮಾಡಿದ್ರೆ ಹತೋಟಿ ಆಗಲ್ಲ. ಕಾಲಕ್ಕೆ ತಕ್ಕಂತೆ ಯಾವುದೇ ಬೆಳೆ ಬಿತ್ತನೆ ಮಾಡಲಿಲ್ಲ ಅಂದ್ರೆ ಒಂದು ಒಳ್ಳೆ ಇಳುವರಿ ತೊಡಕ್ ಸಾಧ್ಯ, ಯಾಕಂದ್ರೆ ಅದು ಪೈರು ಬರೋದೇ ಇಲ್ಲ. ಅದು ಪ್ರತಿಯೊಂದು ಬೀಜ ಮೊಳಕೆಯಾಗಿ ಒಳ್ಳೆ ಪೈರಾಗಿ ಅದು ಮುಂದೆ ಇಳುವರಿ ಕೊಡಬೇಕಾದ್ರೆ ಕಾಲಕ್ಕೆ ತಕ್ಕಂತೆ ಬೀಜ ಭೂಮಿ ಬೀಳಬೇಕು ಸರಿಯಾಗಿ. ಅದಕ್ಕೆ ನೋಡಿ, ನಾವು ಜೂನ್ ತಿಂಗಳು ಹಾಕಿದ ಬೀಜನ ನೋಡ್ರಿ, ಅದೇ ಆಗಸ್ಟ್ ತಿಂಗಳು ಹಾಕಿದ ಬೀಜನ ನೋಡ್ರಿ, ಬೆಳವಣಿಗೆನೇ ಕುಂಠಿತವಾಗುತ್ತೆ. ರೋಗ ಪೀಡೆ ಬೇರೆ ಇಲ್ಲ, ಅದ್ರ ಬೆಳವಣಿಗೆನೇ ಕುಂಠಿತವಾಗುತ್ತೆ. ಅಂದ್ರೆ ಆ ವಾತಾವರಣಕ್ಕೆ ಅದು ಹೊಂದ್ಕೊಂಡಿರಂಗಿಲ್ಲ. ಈ ಜೂನ್ ಜುಲೈ ತಿಂಗಳಲ್ಲಿ ನಾವು ಬಿತ್ತನೆ ಮಾಡಿದ್ರೆ ಆ ವಾತಾವರಣಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಒಂದು ಬೀಜ ಆಗಸ್ಟ್ ತಿಂಗಳಲ್ಲಿ ಹಾಕಿದ್ರೆ ಆ ಒಂದು ವಾತಾವರಣಕ್ಕೆ ಹೊಂದ್ಕೊಳ್ಳಲ್ಲ. ಈಗ ಮೆಣಸಿನಕಾಯಿ ಮುಟ್ಟು ರೋಗ ಜಾಸ್ತಿ ಆಗುತ್ತೆ, ತಡವಾಗಿ ಎಷ್ಟು ತಡವಾಗಿ ಬೀತಿ ಅಷ್ಟು ಮುಟ್ಟು ರೋಗ ಜಾಸ್ತಿ ಆಗುತ್ತೆ. ಹತ್ತಿನಲ್ಲೂ ಅಷ್ಟೇ, ಅದರಲ್ಲೇ ಅಷ್ಟೇ, ಶೇಂಗಾದಲ್ಲಿ ಅಷ್ಟೇ, ಪ್ರತಿಯೊಂದರಲ್ಲಿ ಈ ಮುಟ್ಟು ರೋಗ ಜಾಸ್ತಿ ಆಗ್ತವೆ ತಡವಾಗಿ ಬಿತ್ತಂಗಲ್ಲ. ಅದಕ್ಕೋಸ್ಕರ ಕಾಲಕ್ಕೆ ತಕ್ಕಂತೆ ಬಿತ್ತನೆ ಮಾಡೋದು ಮುಖ್ಯ. ಆಮೇಲೆ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಬಿತ್ತನೆ ಬೀಜದ ಬಳಕೆ ಮತ್ತು ನಾಟಿಗಳ ಬಳಕೆ, ಶಿಫಾರಸು ಮಾಡಿದ ಬಿತ್ತನೆ ಪ್ರಮಾಣ, ಬೀಜ ಪ್ರಮಾಣ. ಈಗ ನಾವು ಕೆಲವೊಂದು ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಶೇಂಗಾ ಹಾಕ್ತಾರೆ, ಅವರೆಲ್ಲರೂ ಕೂಡ 40 kg, 40 kg, 30 kg ರೆಕಮೆಂಡೇಷನ್ ಇದೆ ಶಿಫಾರಸು. ಒಣ ಪ್ರದೇಶದಲ್ಲಿ ಅಥವಾ ಒಣಭೂಮಿಯಲ್ಲಿ ನಾವು ರೈನ್ಫೆಡ್ ಕ್ರಾಪಲ್ಲಿ 30 kg ಬೀಜ ಬಿತ್ತಬೇಕಂತ ಶಿಫಾರಸು. ಕೆಲ ರೈತರು 25 kg ಹಾಕ್ತಾರೆ, ಈ ಕೂಡಿ ಕಡೆಗೆಲ್ಲ ಓದಂಗಲ್ಲ ಬಳ್ಳಾರಿ ಡಿಸ್ಟ್ರಿಕ್ಟಲ್ಲಿ. ಆಮೇಲೆ ಕೆಲವೊಂದ್ಸರಿ ಏನಾಗುತ್ತಪ್ಪ ಅಂದರೆ ಈ ಮೆಣಸಿನಕಾಯಿ ಬೀಜ ಇತ್ತೀಚೆಗೆಲ್ಲ ಸ್ವಲ್ಪ ಬೇರೆ ನರ್ಸರಿಗಳಲ್ಲಿ ಬೆಳೆಸ್ತಾರೆ, ಅವು ಸ್ವಲ್ಪ ಕಾಸ್ಟ್ಲಿ ಆಗ್ತವೆ, ತಂದು ಒಂದೊಂದು ಗಿಡ ನಾಡ್ತಾರೆ, ಬೀಜ ಹಾಕೋದೇ ಆಗ್ಬಿಟ್ರೆ ಪೂರ ಅಡು ಬಿತ್ಬಿಡ್ತಾರೆ, ದಪ್ಪ ಹಾಕಿಬಿಡ್ತಾರೆ ಹಾಕಿಬಿಡ್ತಾರೆ. ಅದಕ್ಕೋಸ್ಕರ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಬೀಜದ ಬಳಕೆ ಭಾಳ ಮುಖ್ಯ, ನಾಟಿ ಬಳಕೆ ಭಾಳ ಮುಖ್ಯ. ಏನಾಗುತ್ತಪ್ಪ, ಈ ಕ್ರಾಪ್ ಭಾಳ ಅಡವಿದ್ದಂಗಲ್ಲನ, ಒಂದೊಂದು ಗಿಡನೂ ಭಾಳ ಇಂಪಾರ್ಟೆಂಟ್, ಅದರಲ್ಲಿ ಸರಿಯಾಗಿ ರೆಂಬೆ ಕೊಂಬೆ ಬರೋಲ್ಲ. ಈಗ 10 ಮಕ್ಳಿರೋದು ಒಂದೇ, 1 ಮಗಿರೋದು ಒಂದೇನೆ, ಅದೇ ಲೆಕ್ಕ ಬಂದ್ಬಿಡುತ್ತಿಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ಬೆಳಕೊಂಬಿಟ್ಟು ಅದ್ರ ಒಳಗಡೆ ಕೀಟ ಮತ್ತು ಪಿಡೆಗಳು ಅವುತ್ಕೊಳ್ಳಕ್ಕೆ ವಾಸಸ್ಥಾನ ಆಗ್ಬಿಡುತ್ತೆ, ಸರಿಯಾಗಿ ಸೂರ್ಯನ ಬೆಳಕು ಮತ್ತು ಗಾಳಿ ಆಡಲ್ಲ ಅದರಲ್ಲಿ. ಅದು ಬಹಳ ಮುಖ್ಯ, ಸೂರ್ಯನ ಬೆಳಕು ಮತ್ತು ಗಾಳಿ ಬಹಳ ಮುಖ್ಯ. ಬೆಳಕು ನಮ್ಗೆ ಹೆಂಗ್ ಮುಖ್ಯನೋ ಬೆಳಗುಳಿಗೂ ಕೂಡ ಅದು ಮುಖ್ಯ. ಪ್ರತಿಯೊಂದು ರೆಂಬೆ ಕೊಂಬೆಗೂ ಕೂಡ ಸೂರ್ಯನ ಬೆಳಕು ಬೀಳಬೇಕು. ಅಂದ್ರೆ ಬಿತ್ತನೆ ಬೀಜದ ಪ್ರಮಾಣ ಅಷ್ಟೇ ಮುಖ್ಯ, ಜೊತೆಗೆ ಬಿತ್ತನೆ ಕಾಲ, ಸರಿಯಾದ ತಳಿಗಳ ಆಯ್ಕೆನೂ ಬಹಳ ಮುಖ್ಯ. ಕೆಲವೊಂದು ರೋಗರಹಿತ ಬೀಜಗಳನ್ನ ಆಯ್ಕೆ ಮಾಡಿ, ರೈತ ಬೀಜಗಳ ಆಯ್ಕೆ ಮಾಡಿಕೊಂಡು ರೋಗ ನಿರೋಧಕ ಶಕ್ತಿರ್ತಕ್ಕಂಥ ತಳಿಗಳೇನಾದ್ರೂ ಇದ್ರೆ ಅದನ್ನು ಆಯ್ಕೆ ಮಾಡ್ಕೊಳ್ಳೋದು ಕೂಡ ತುಂಬಾ ಒಳ್ಳೇದು. ಆಮೇಲೆ ಈಗ ಈ ರಾಸಾಯನಿಕ ಗೊಬ್ಬರ ಅಂತೀವಿ, ಬಹಳಷ್ಟು ಮಂದಿ ರೈತರು ಎರೆಗೊಬ್ಬರ ಇಲ್ಲ, ಈ ಕೊಟ್ಟಿಗೆ ಗೊಬ್ಬರ ಇಲ್ಲ, ಸಾವಯವ ಗೊಬ್ಬರ ಇಲ್ಲ, ಹಸಿರಳೆ ಗೊಬ್ಬರ ಇಲ್ಲ, ಹಿಂದಿನ ಕಾಲದಾಗೆಲ್ಲ ಭಾಳಷ್ಟು ಅದ್ರ ಮೇಲೇ ನಾವು ಡಿಪೆಂಡ್ ಆಗಿದ್ದೀವಿ. ಈಗ ಬರೀ ರಾಸಾಯನಿಕ ಗೊಬ್ಬರ, ಈ ರಾಸಾಯನಿಕ ಗೊಬ್ಬರ ಹಾಕ್ತಾ ಹಾಕ್ತಾ ಹಾಕ್ತೀನ ಭೂಮಿಯ ಫಲವತ್ತತೆ ಭಾಳಷ್ಟು ಕಡಿಮೆ ಆಗ್ತದೆ. ಈ ಸಾವಯವ ಗೊಬ್ಬರ ಹಾಕೋದ್ರಿಂದ ಸುಮಾರು ಒಳ್ಳೆ ಪೋಷಕಾಂಶಗಳು ಸಿಗ್ತವೆ. 16-18 ಪೋಷಕಾಂಶ ಬೆಳೆಗಳಿಗೆ ಏನು ಬೇಕಾಗ್ತವಲ್ಲ ಅಂತ ಎಲ್ಲ ಪೋಷಕಾಂಶಗಳು ಕೂಡ ಇದಕ್ಕೆ ಬೆಳೆಗಳಿಗೆ ಸಿಗ್ತವೆ. ಜೊತೆಗೆ ಅದರಲ್ಲಿ ಕೆಲವೊಂದು ಜೈವಿಕ ಜೀವಿಗಳಿತ್ತು, ರೋಗಾಣುಗಳನ್ನು ಪೂರ್ತಿ ಅವು ನಾಶಪಡಿಸ್ತಾವೆ. ಫಾರ್ ಎಕ್ಸಾಂಪಲ್ ಟ್ರೈಕೋಡ್ರಮ ಅಂತೀವಿ, ಸೂಡಮನಸ್ ಅಂತೀವಿ, ಬ್ಯಾಸಿಲಸ್ ಅಂತ ನಾವು ಕರಿತೀವಿ. ಇವೆಲ್ಲನೂ ಕೂಡ ಆ ಒಂದು ಆಕ್ಟಿನೋಮೈಸಿಸ್, ಸ್ಟೆಪ್ಟೋಮೈಸಿಸ್ ಅಂತ ಕರಿತೀವಿ. ಇಂಥ ಹಲವಾರು ಜೀವಿಗಳು ಆ ಒಂದು ಸಾವಯವ ಗೊಬ್ಬರದಲ್ಲಿ ರೋಗಾಣುಗಳನ್ನು ನಾಶಪಡಿಸ್ತಾರೆ. ಉಪಕಾರಿ ಕೀಟಗಳು ಇರ್ತಾವೆ, ಕೀಟಗಳು ಸೂಕ್ಷ್ಮಾಣುಜೀವಿಗಳು, ಸೂಕ್ಷ್ಮಾಣುಜೀವಿಗಳು ಉಪಕಾರಿ ಕೀಟ ಸೂಕ್ಷ್ಮಾಣುಜೀವಿಗಳು ಇರ್ತವೆ. ಆಮೇಲೆ ಗೊಬ್ಬರ ಚೆನ್ನಾಗಿ ಬೇರಿಗೆ ಹೋಗ್ಲಿಕ್ಕೆ ಸಹಕಾರ ಮಾಡ್ತಾವೆ. ಪೋಷಕಾಂಶಗಳು ಕೂಡ ಬೇರಿಗೆ ಹೋಗ್ಬೇಕಲ್ಲ, ಗೊಬ್ಬರ ಹಾಕಿದ ತಕ್ಷಣ ಏನಾಗುತ್ತೆ, ಆ ಗಿಡ ಪೋಷಕಾಂಶವನ್ನು ಹೀರ್ಕೋಬೇಕು, ಹೌದಲ್ಲ. ಆ ಪೋಷಕಾಂಶಗಳನ್ನ ಈ ಬೆಳೆಗಳಿಗೆ ಸರಿಯಾಗಿ ಒದಗಿಸ್ಲಿಕ್ಕೆ ಈ ಜೈವಿಕ ಜೀವಿಗಳು ಕೆಲಸ ಮಾಡ್ತಾವೆ. ಇದು ಬಹಳ ಮುಖ್ಯ. ಮತ್ತೆ ವಿಶೇಷವಾಗಿ ಬೆಳೆಗಳ ಬದಲಾವಣೆ ಮಾಡೋದ್ರಿಂದ ಏನು ಕಡಿಮೆ ಮಾಡಬಹುದು ರೋಗ ಸಿಂಪರಣೆಯನ್ನು? ಬೆಳೆ ಬದಲಾವಣೆಯನ್ನು ಮಾಡೋದ್ರಿಂದ ಕಡಿಮೆ ಮಾಡೋದು, ಬಟ್ ಈಗ ರೈತರು ಒಪ್ಪಲ್ಲ ಅದನ್ನ. ಈ ಮೆಣಸಿನಕಾಯಿ ಒಂದು 10 ವರ್ಷ ಬೆಳಿತಾನಪ್ಪ, ಮೆಣಸಿನಕಾಯಿ ಬಿಟ್ಬಿಟ್ರೆ ಅವನಿಗೆ ಬೇರೆ ಲಾಭ ಆಗಲ್ಲ ಅಂತಾನವ. ಮೆಣಸಿನಕಾಯಿ ಬೆಳೆ ಬಿಟ್ಟು ನೀ ಜೋಳ ಬೆಳಿ ಮೆಕ್ಕೆಜೋಳ ಬೆಳಿ ಅಂತಂದ್ರೆ ಅವನು ಸಾಧ್ಯ ಆಗಲ್ಲ, ಯಾಕಂದ್ರೆ ಮೆಣಸಿನಕಾಯಿ ಒಳ್ಳೆ ಇನ್ಕಮ್ ಅಲ್ಲ. ಅದೇ ಹೊಲದಲ್ಲಿ 10-10 ವರ್ಷ ಗಂಟಲೆ ಒಂದೇ ಬೆಳೆಯನ್ನು ಒಂದೇ ಬೆಳೆ ಮಾಡಬಾರ್ದು, ಒಂದು 5 ಎಕರೆ ಜೋಳ ಬೆಳೆದು ಅಲ್ಲ, 5 ಎಕರೆ ಅದನ್ನ ಡಿವೈಡ್ ಮಾಡ್ಕೊಂಡು ಬೆಳೆ ಬದಲಾವಣೆ ಮಾಡ್ಕೋಬಹುದು. ಬೆಳೆ ಬದಲಾವಣೆ, ಹಾ, ಬೆಳೆ ಬದಲಾವಣೆ ಖಂಡಿತ ಮಾಡ್ಕೋಬಹುದು. ಬೆಳೆ ಬದಲಾವಣೆ ಮಾಡೋದು ಬಹಳ ಮುಖ್ಯ, ಯಾಕಂದ್ರೆ ಇದರಿಂದ ಏನಾಗುತ್ತಪ್ಪ ಅಂತಂದ್ರೆ ಪ್ರತಿ ವರ್ಷ ಒಂದೇ ಬೆಳೆ ಬೆಳೆಯಿಂದನ ರೋಗ ಮತ್ತು ರೋಗಾಣುಗಳಿಗೆ ಮತ್ತು ಕೀಟಗಳಿಗೆ ಆಹಾರ ಸರಬರಾಜು ಆಗ್ತಾ ಹೋಗ್ತಿರ್ತವೆ, ಅಲ್ಲೇ ಮಲ್ಟಿಪ್ಲೈ ಆಗ್ತಾವೆ, ಅಲ್ಲೇ ಉಳ್ಕೋತಾವೆ, ಸಿಂಪರಣೆಗಳನ್ನು ಜಾಸ್ತಿ ಮಾಡಬೇಕಾಗುತ್ತೆ. ಸಿಂಪರಣೆ ಜಾಸ್ತಿ ಮಾಡಬೇಕಾಗುತ್ತೆ. ಸಿಂಪರಣೆ ಜಾಸ್ತಿ ಮಾಡಿದ ತಕ್ಷಣ ಹತೋಟಿ ಆಗಲ್ಲ, ನಿರೋಧಕತೆಯನ್ನು ಭಾಳ ಬೆಳೆಸ್ಕೋತಾವೆ. ಹೌದು. ಆಮೇಲೆ ಪದೇ ಪದೇ ಒಂದೇ ರೋಗನಾಶಕ ಒಂದೇ ಕೀಟನಾಶಕವನ್ನು ಬಳಸಬಾರ್ದು ಅವರು, ಅದು ಕಾರಣ, ಅದು ಕೂಡ ರೋಗ ನಿರೋಧಕ ಶಕ್ತಿ ಬೆಳೆಸ್ಕೊಳ್ಳಕ್ಕೆ ಕಾರಣ ಆಗುತ್ತೆ. ಅಂದ್ರೆ ಮೇಲಿನ ಮೇಲೆ ಬದಲಾವಣೆ ಮಾಡ್ತಾರೆ, ರೋಗನಾಶಕಗಳನ್ನು ಒಂದ್ಸರಿ ಮ್ಯಾಂಕೋಜಿ ಬಳಸಿ ಮತ್ತೊಂದ್ಸರಿ ಕಾರ್ಬನ್ ಡೈಆಕ್ಸೈಡ್ ಸ್ಪ್ರೇ ಮಾಡಬೇಕು, ಇನ್ನೊಂದ್ಸರಿ ಮತ್ತೊಂದು ಯಾವ್ದನ್ನು ಸ್ಪ್ರೇ ಮಾಡಬೇಕು. ಹಿಂಗೆ ಒಂದು 3-4 ಮಿತ ಬಳಕೆ ಮಾಡಕ್ ಸಾಧ್ಯತೆ ಇದೆ, ಮಾಡಬಹುದು ಅವನು. ಈಗ ರೋಗನಾಶಕಗಳನ್ನ ಆಯ್ಕೆ ಮಾಡಿ ನಾವು ಸಿಂಪರಣೆ ಮಾಡೋದ್ರಿಂದ ನಮ್ಮ ಒಂದು ಮಾಲಿನ್ಯತೆಯನ್ನ ತಪ್ಪಿಸಬಹುದು ಅಂತಾರೆ. ರೋಗನಾಶಕ, ಸರಿಯಾದ ರೋಗನಾಶಕವನ್ನು ಆಯ್ಕೆ ಮಾಡಿ, ಈಗ ಏನಾಗಿದೆ ಅಂತ ಏನ್ಬಿಟ್ಟು ತಪ್ಪು ಆಯ್ಕೆಯನ್ನು ಮಾಡಿಬಿಟ್ಟಾಗ ಕಷ್ಟ ಆಗೋದಿಲ್ಲ. ತಪ್ಪು ಆಯ್ಕೆ ಮಾಡಿದಾಗ ಅದ್ರ ಪಳೆಯುಳಿಕೆ ಅಥವಾ ಅದು ಒಂದು ಉಳಿಕೆ ಉಳ್ಕೊಂಡ್ಬಿಡುತ್ತೆ ಒಂದು. ಆಮೇಲೆ ಸರಿಯಾದ ಸಮಗ್ರವಾಗಿ ರೋಗ ಮತ್ತು ಕೀಟಗಳು ಹತೋಟಿ ಆಗಲ್ಲ ಎರಡನೇ ವಿಷಯಕ್ಕೆ. ಇವಾಗ ಒಂದು ಯಾವ್ದಾನ ಒಂದು ಎಲೆ ಚುಕ್ಕೆ ಬಂದು ರೋಗ ಬಂದಿರುತ್ತೆ, ಅದಕ್ಕೆ ಬೂದಿ ರೋಗ ಕೊಡಿತಕ್ಕಂಥ ಔಷಧಿ ಎಲೆ ಚುಕ್ಕೆ ರೋಗ ಕೊಡಿದ್ರೆ ಹತೋಟಿ ಆಗಲ್ಲ. ಹೌದು, ಬೂದಿ ರೋಗ ಬಂದಿರುತ್ತೆ ಅದಕ್ಕೆ ಎಲೆ ಚುಕ್ಕೆ ರೋಗ ಕೊಡಿತಕ್ಕಂಥ ಔಷಧಿಯನ್ನು ಅದು ಕೊಡಿದ್ರೆ ಕಂಟ್ರೋಲ್ ಆಗಲ್ಲ. ಆಮೇಲೆ ಫಸ್ಟ್ ಈ ಡಯಾಗ್ನೋಸಿಸ್ ಅಂತ ಏನು ಕರಿತಾರೆ, ರೋಗದ ಪತ್ತೆ ಹಚ್ಚುದು ಬಹಳ, ರೋಗ ಪತ್ತೆ ಮತ್ತು ಕೀಟದ ಪತ್ತೆ ಬಹಳ ಮುಖ್ಯ ಇದೆ. ಅದಕ್ಕೋಸ್ಕರ ಸರಿಯಾದ ತಿಳುವಳಿಕೆ ಬೇಕು ರೈತ ಬಾಂಧವರಿಗೆ. ಈಗ ಇವು ಯಾವ ರೀತಿ ಒಂದೆಡೆ ಉಳ್ಕೊಂಡಾಗ ಮಣ್ಣಲ್ಲಿ ರೋಗನಾಶಕಗಳು ಉಳ್ಕೊಂಡಾಗ ಯಾವ ರೀತಿ ಕೆಟ್ಟ ಪರಿಣಾಮ ಬೀರುತ್ತೆ? ಮಣ್ಣಲ್ಲಿ ರೋಗನಾಶಕ ಅಥವಾ ಕೀಟನಾಶಕಗಳು ಇತ್ತಪ್ಪ ಅಂದ್ರೆ ಅಲ್ಲಿ ಯಾವ ರೀತಿ ಒಂದು ಕೆಟ್ಟ ಪರಿಣಾಮವನ್ನು ಬೀರ್ತಾವಂತೀರಿ? ಸಾಮಾನ್ಯವಾಗಿ ನೀರು ಕಲುಷಿತವಾಗುತ್ತೆ, ಅವಾಗ ನೀರೇನು ಬಿಡ್ತೀವಲ್ಲ, ಆಮೇಲೆ ರೋಗನಾಶಕ ಭಾಳಷ್ಟು ಉಳ್ಕೋತಪ್ಪ ಅಂತಂದರೆ ಆ ಭೂಮಿಯಲ್ಲಿ ಕೂಡ ಅದೊಂದು ಟಾಕ್ಸಿಕ್ ಆಗಿ ಪರಿಣಾಮ ಬೀರಬಹುದು. ಬಟ್ ಸಾಮಾನ್ಯವಾಗಿ ರೋಗನಾಶಕ ಯಾವುದು ಭೂಮಿಗೆ ರೆಕಮೆಂಡೇಶನ್ ಇಲ್ಲ, ನಾವು ಹಾಕ್ತಕ್ಕಂಥ ಭಾಳ ಕಡಿಮೆನೆ. ಕೆಲವೊಂದೇ ಹಾಕ್ತಿರ್ತಾರೆ ಭೂಮಿಗೆ, ಯಾವ್ದಾರ ಡ್ರೆಂಚಿಂಗ್ ಅಂತ ಮಾಡಿ ತುಂಬಾ ಕಾಸ್ಟ್ಲಿನೂ ಕೂಡ ಆಗುತ್ತೆ, ಅದನ್ನ ಯಾರು ಶಿಫಾರಸು ಮಾಡಲ್ಲ, ರೈತ ಬಾಂಧವರು ಕೂಡ ಬಹಳಷ್ಟು ಕಡೆ ಮಾಡಲ್ಲ. ಎಲ್ಲಾದ್ರೂ ಕೆಲವು ಪ್ಲಾಂಟೇಷನ್ ಕ್ರಾಪ್ಸ್, ದ್ರಾಕ್ಷಿ ಅಥವಾ ದಾಳಿಂಬೆ ಅಥವಾ ಎಲ್ಲಾರ ಒಂದು ಗಿಡ ಒಳಗಿಡ ಒಣಗ್ತಿದ್ರು ಅಂದ್ರೆ ಅಲ್ಲಿ ಅಷ್ಟೇ ಹಾಕ್ತಿವಿ, ಅಂತ ಸಂದರ್ಭ ಏನು ಬಂದಿಲ್ಲ. ಸಾಮಾನ್ಯವಾಗಿ ವೀಡಿಸೈಡ್ಸ್ ಅಂತ ಏನ್ ಕರಿತೀವಲ್ಲ ಅವ್ರು ಮಾತ್ರ ಸ್ಪ್ರೇ ಮಾಡ್ತಾರೆ, ಬಟ್ ಅದೇನು ಪ್ರಾಬ್ಲಮ್ ಏನಿಲ್ಲ, ಒಂದೆರಡು ವರ್ಷಕ್ಕೆ ಅದು ಪೂರ್ತಿ ಅದು ಪಳೆಯುಳಿಕೆ ಹೋಗುತ್ತೆ ಅಲ್ಲಿ. ಈಗ ತಾವು ಹೇಳಿದಂಗೆ ಒಳ್ಳೆಯ ತಳಿಗಳ ಆಯ್ಕೆ, ಸರಿಯಾದ ವೇಳೆಗೆ ಬಿತ್ತನೆ ಮಾಡೋದು, ಆಮೇಲೆ ಬೆಳೆಗಳ ಬದಲಾವಣೆ ಮಾಡೋದು, ಸರಿಯಾದ ಸಸ್ಯಗಳ ಸಂಖ್ಯೆಯನ್ನು ಕಾಪಾಡೋದು, ಸರಿಯಾದ ಬೀಜ ಪ್ರಮಾಣವನ್ನು ಇದನ್ನು ಮಾಡೋದು, ಮಣ್ಣಿನ ಫಲವತ್ತತೆಯನ್ನು ವೃದ್ಧಿ ಮಾಡೋದು, ಇವೆಲ್ಲ ಮಾಡೋದ್ರ ಮುಖಾಂತರ ನಾವು ಕಡಿಮೆ ಮಾಡ್ಬೋದು ಸಿಂಪರಣೆಗಳನ್ನು, ರೋಗನಾಶಕ ಅಥವಾ ಕೀಟನಾಶಕ ರೋಗ ಬಳಕೆಯನ್ನು ಕಡಿಮೆ ಮಾಡೋದಂತಕ್ಕಂಥ ವಿಚಾರ ಹೇಳಿದರೆ. ಇನ್ನು ಮುಖ್ಯವಾಗಿ ಇವನ್ನ ಬಿಟ್ಟರೆ ಮತ್ತೆ ಬೇರೆ ಏನು ಉಪಕ್ರಮಗಳು ಬರ್ತವೆ ಇವನ್ನೆಲ್ಲ ಬಿಟ್ಟರು? ಆದಾಗ್ಯೂ ಸಹ ಕೆಲವೊಮ್ಮೆ ಇವೆಲ್ಲ ಮಾಡಿದ ಒಮ್ಮೆ ರೋಗ ಉಲ್ಬಣ ಆಗುವ ಸಾಧ್ಯತೆ ಇರುತ್ತೆ, ಹೇಗೆ ಇಲ್ಲಿ ತಾವು? ಈಗ ಮುಖ್ಯವಾಗಿ ಈಗ ಜೈವಿಕ ವಿಧಾನ ಅಂತ ಒಂದೈತಿ. ಈಗ ಏನಾಗಿದೆಪ್ಪ ಅಂದ್ರೆ ಮಣ್ಣಲ್ಲಿ ಸಾಕಷ್ಟು ಜೈವಿಕ ಜೀವಿಗಳು ಇದ್ದಾವೆ, ರೋಗಾಣುಗಳನ್ನು ನಾಶಪಡಿಸ್ತಕ್ಕಂಥ ಸೂಕ್ಷ್ಮ ಜೀವಿಗಳು ಮಣ್ಣಲ್ಲಿ ಮತ್ತು ಗೊಬ್ಬರದಲ್ಲಿ ಹೇರಳವಾಗಿದ್ದಾವೆ. ಅವನ್ನ ನಮ್ಮ ಪ್ರಯೋಗಾಲಯಗಳಲ್ಲಿ ತಂದುಬಿಟ್ಟು ನಾವೇನು ಮಾಡ್ತೀವಿ, ಅವನ್ನ ಬೆಳೆಸಿ ರೈತರಿಗೆ ವಿತರಣೆ ಮಾಡ್ತಾ ಇದೀವಿ. ಅವನ್ನು ಕೂಡ ಅವರು ಸಿಂಪರಣೆಗೆ ಉಪಯೋಗ ಮಾಡ್ಕೋಬಹುದು, ಅಂದ್ರೆ ಪರ್ಯಾಯವಾಗಿ ಬಳಸಬಹುದು, ಪರ್ಯಾಯವಾಗಿ ಬಳಸಬಹುದು, ಏನು ತೊಂದರೆ ಇಲ್ಲ. ಬಟ್ ಏನಪ್ಪ ಅಂತ ರಾಸಾಯನಿಕ ರೋಗನಾಶಕ ಬಳಕೆ ಬದಲಾಗಿ ಪರ್ಯಾಯ ಅನ್ನೋದಕ್ಕಿಂತನ ಈಗ ಬೆಳೆಗಳಿಗೆ ರೋಗ ಇಲ್ಲ ಅಂತಕ್ಕಂತ ಒಂದು ಸಂದರ್ಭದಲ್ಲಿ ಅವನ್ನ ಬಳಕೆ ಮಾಡಿದ್ವಿ ಅಂದ್ರೆ, ಈಗ ಒಂದು ಉದಾಹರಣೆ ದಾಳಿಂಬೆ. ದಾಳಿಂಬೆಗೆ ಬ್ಯಾಕ್ಟೀರಿಯಾ ಅಂತಕ್ಕಂಥದ್ದು ಬಹಳಷ್ಟು ಹಾನಿ ಮಾಡ್ತಕ್ಕಂತ ಒಂದು ರೋಗ. ಈ ಬ್ಯಾಕ್ಟೀರಿಯಾ ಕಂಟ್ರೋಲ್ ಮಾಡಕ್ಕೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಬೆಳೆಗಳಿಗೆ ಅದು ಸ್ಟಾರ್ಟಿಂಗ್ ಇಂದ ಪ್ರಾರಂಭದ ಹಂತದಲ್ಲೇ ಈ ಬೆಳೆ ಆಲ್ರೆಡಿ ಚಿಗುರು ಬಂತು, ಕಟಾವು ಮಾಡಿ ಅಂತ ತಿಳ್ಕೊಂಡು ಮುನ್ನೆಚ್ಚರಿಕೆ ಕ್ರಮವಾಗಿ ಅವನ್ನ ನಾವು ಬಳಕೆ ಮಾಡ್ಕೊಂತ ಸ್ಪ್ರೇ ಮಾಡ್ಕೊಂತ ಹೋಗ್ಬೇಕು, ಸಿಂಪರಣೆ ಮಾಡ್ಕೊಂತ ಹೋಗ್ಬೇಕು. ಈಗ ಸಿಂಪರಣೆ ಮಾಡ್ಕೊಂತ ಹೋದಂಗೆಲ್ಲ ಏನಾಗುತ್ತಪ್ಪ, ಅದರಲ್ಲಿ ಒಂದು ಪೂರ್ತಿ ಎಲ್ಲ ಜೈವಿಕ ಜೀವಿಯನ್ನು ಕೂಡ ಆ ಒಂದು ಗಿಡದಲ್ಲಿ ಆವರಿಸ್ಕೊಂಡ್ಬಿಡುತ್ತೆ, ಅದ್ರ ಪ್ರಮಾಣ ಜಾಸ್ತಿ ಆಗುತ್ತೆ. ಅದರಲ್ಲಿ ಈ ಸೋಡಾಮಾನಸ್ ಟ್ರೈಕೋಡಾಮಾನ ಪದೇ ಪದೇ ಪದೇ ಒಂದು 10 ದಿವಸಕ್ಕೆ 15 ದಿವಸಕ್ಕೆ ಒಂದು ಸಿಂಪರಣೆ ಮಾಡ್ಕೊಂತ ಹೋದಂಗಲ್ಲನ, ಇವು ಅಲ್ಲಿ ವೃದ್ಧಿ ಆಗ್ತವೆ ಬೆಳೆಯಲ್ಲಿ. ಬೆಳೆಯಲ್ಲಿ ವೃದ್ಧಿ ಆದಾಗ ರೋಗಾಣು ಬರಲಿಕ್ಕೆ ಅವಕಾಶ ಇಲ್ಲ. ಇದು ಕಾಂಪಿಟೇಷನ್ ಅಂತ ಕರಿತೀವಿ, ದೇ ಕಾಂಪಿಟ್ ಫಾರ್ ದಿ ಸ್ಪೇಸ್ ಅಂಡ್ ಫುಡ್ ಅಂತ ಕರಿತೀವಿ. ಅದಕ್ಕೆ ಪೂರ್ತಿ ದಾಳಿಂಬೆ ಗಿಡ ತುಂಬ ಸುಡಮನಸ್ಸನ್ನೇ ನಾವು ಜಾಸ್ತಿ ಸ್ಪ್ರೇ ಮಾಡ್ಕೊಂತ ಹೋದ್ರೆ ಸುಡಮನಸ್ ಪ್ರಮಾಣ ಜಾಸ್ತಿ ಆಗುತ್ತೆ ಅಲ್ಲಿ. ಇವಾಗ ರೋಗಾಣುಗಳಿಗೆ ಹೋಗಿ ಅಲ್ಲಿ ಔತ್ಕೊಳ್ಳೋಕೆ ಅವಕಾಶ ಇರಲ್ಲ. ಹೀಗಾಗಿ ಕೂಡ ನಾವು ಅದನ್ನು ಭಾಳ ಕಡಿಮೆ ಮಾಡಬೇಕು. ಮತ್ತೊಂದು ವಿಚಾರ ಅಂತಂದ್ರೆ, ಈ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಂಡ್ರೆ ಹೆಂಗೆ, ರೋಗ ಬಂದಾಗ ಹತೋಟಿ ಕ್ರಮಗಳನ್ನು ಮಾಡೋರ ಬದಲಾಗಿ ರೋಗ ಬರಲಾರದಂತೆ ಮುನ್ನೆಚ್ಚರಿಕೆ ಕ್ರಮಗಳೇನೇ? ಇವೆಲ್ಲವೂ ಕೂಡ ಮುನ್ನೆಚ್ಚರಿಕೆ ಕ್ರಮಗಳೇ. ಹೊಲ ಸ್ವಚ್ಛತೆ ಕಾಪಾಡೋದು, ಆಳವಾದ ಉಳುಮೆ, ಸರಿಯಾದ ಕಾಲಕ್ಕೆ ಸರಿಯಾದ ಬಿತ್ತನೆ, ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಬೀಜದ ಬಳಕೆ, ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಮಾತ್ರ ರಾಸಾಯನಿಕ ಗೊಬ್ಬರಗಳ ಬಳಕೆ, ಇವೆಲ್ಲ ಮಾಡಿದಾಗ ಬೆಳೆ ಒಂದು ಬೆಳೆದು ಬರುತ್ತೆ, ಬೆಳೆದು ನಿಂತಿರುತ್ತೆ ಭೂಮಿಯಲ್ಲಿ 1 ತಿಂಗಳು ಬೆಳೆ ಇದ್ದಾಗ. ಬಟ್ ಅಂತ ಸಂದರ್ಭ ರೈತರು ಪ್ರತಿನಿತ್ಯ ಬೆಳೆಗಳನ್ನ ಮಾನಿಟರ್ ಮಾಡೋದು ಬಹಳ ಮುಖ್ಯ ಅಲ್ವಾ? ಬಹಳ ಮುಖ್ಯ, ಬಹಳ ಮುಖ್ಯ. ಅನಿವಾರ್ಯವಾದಂತ ಪರಿಸ್ಥಿತಿ ಇದ್ದಾಗ ಇನ್ನೇನು ಬೇರೆ ಎಲ್ಲ ಕ್ರಮಗಳು ಮಾಡಿದ್ರು ಕೂಡ ಒಂದು 20% 30% ರೋಗ ಬರೋ ಸಂಪೂರ್ಣ ಹತೋಟಿ. ವಾತಾವರಣದಲ್ಲಿ ಸಾಕಷ್ಟು ಬದಲಾವಣೆ, ವಾತಾವರಣ ಕಾರಣನೇ. ಯಾಕಂದ್ರೆ ಈಗ ಬೆಳೆಗಳಿಗೆ ಏನು ವಾತಾವರಣ ಬೇಕಾ ಬೆಳವಣಿಗೆಗೆ, ರೋಗಾಣುಗಳ ಬೆಳವಣಿಗೆ ಕೂಡ ಅದೇ ವಾತಾವರಣನೇ ಬೇಕು. ಈ ಫಂಗಸ್ ರೋಗ ಅಂತ ನಾವು ಕರಿತೀವಿ, ಶಿಲೀಂಧ್ರ ರೋಗಗಳು, ಈ ಬೆಂಕಿ ರೋಗ, ಎಲೆಕವಚ ಕೊಳೆ ರೋಗ ಇರ್ಬೋದು, ಇವಕ್ಕೆಲ್ಲ ಏನಪ್ಪ ಅಂದ್ರೆ ಈ ಮೋಡ ಕೊಯ್ದ ವಾತಾವರಣ ಬೇಕು, ಮಳೆ ಹಾನಿಗಳು ಬೇಕು, ತೇವಾಂಶ ಬೇಕು, ಸ್ವಲ್ಪ ಉಷ್ಣಾಂಶ ಕಡಿಮೆ ಇರಬೇಕು, ಅದೇ ವಾತಾವರಣ ಬೆಳೆಯ ಬೆಳವಣಿಗೆ ಕೂಡ ಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಅವರು ಈ ಮತ್ತು ರೋಗ ಮತ್ತು ಕೀಟನಾಶಕಗಳನ್ನ ಸಿಂಪಡಣೆ ಮಾಡಬಹುದು. ಸೂಕ್ಷ್ಮವಾಗಿ ತಿಳ್ಕೋಬೇಕು ಹವಾಮಾನ ಬದಲಾವಣೆ ಆತಂದ್ರೆ ಈ ರೋಗ ಬರುತ್ತೆ ಅನ್ನೋದು ರೈತರು ಮಾಡಬೇಕು. ಅಂದ್ರೆ ಮುನ್ನೆಚ್ಚರಿಕೆ ಕ್ರಮ ಬಹಳ ಮುಖ್ಯ, ಬಹಳ ಮುಖ್ಯ. ಏನ್ ಹೇಳ್ತೀರಿ ವಿಶೇಷವಾಗಿ ನೀವು ಕಂಡಂಗೆ ರೈತರು ಈ ರೋಗನಾಶಕಗಳನ್ನ ಬಳಸಿದ ತಕ್ಷಣ ಕೆಲವೊಮ್ಮೆ ವಿಶೇಷವಾಗಿ ನೇರವಾಗಿ ತಿಂತಕ್ಕಂಥ ತರಕಾರಿಗಳಿರ್ಬೋದು, ಹಣ್ಣುಗಳಿರ್ಬೋದು, ಉಳುವಿಕೆ ದಿವಸ ಎಷ್ಟು ಶೇಷಾಂಶ ಅಂತ ಹೇಳ್ತೀವಿ, ಕಟಾವು ಮಾಡಿ ಬೇಗನೆ ಮಾರ್ಕೆಟ್ಗೆ ಹೋದ್ ಬಿಡ್ತಾರೆ. ತರಕಾರಿ ಬೆಳೆಗಳಲ್ಲಿ 15-20 ದಿವಸ ಅಂತ ಕೊಡ್ಲೇಬೇಕು ಅವರು. ಸಿಂಪರಣೆ ಮಾಡಿದ ದಿವಸದಿಂದ 15-20 ದಿವಸ ತನಕ ಅದನ್ನ ಬೆಳೆ ಕಟಾವು ಮಾಡಂಗಿಲ್ಲ, ಅದು ಮಾರ್ಕೆಟ್ಗೆ ಹೋಗ್ಬಾರ್ದು. ಅದು ಎಸ್ಪೆಷಲಿ ಸೊಪ್ಪಿನ ಪಲ್ಯಗಳು, ಈಗ ನಾವು ಪಾಲಕ್ ಅಂತೀವಿ, ಮೆಂತೆ ಅಂತೀವಿ, ನೇರವಾಗಿ ತಿಂತೀವಿ ನೇರವಾಗಿ. ಅವಕ್ಕೆ ಕೆಲವೊಂದು ಸೇಫರ್ ಇನ್ಸೆಕ್ಟಿಸೈಡ್ಸ್, ಸೇಫರ್ ಫಿನ್ಸೈಡ್ಸ್ ಅಂತ ಅದಾವ. ಸಾಮಾನ್ಯವಾಗಿ ಜಾಸ್ತಿ ಟಾಕ್ಸಿಕ್ ಇಲ್ದಿರ್ತಕ್ಕಂಥ ಕೆಲವೊಂದು ರೋಗನಾಶಕಗಳನ್ನು, ಕೀಟನಾಶಕಗಳನ್ನು ಬಳಕೆ ಮಾಡ್ಬೋದು. ಬಳಕೆ ಮಾಡಿದ ನಂತರನೂ ಕೂಡ ಅದನ್ನು ಕಟಾವು ಮಾಡಲಿಕ್ಕೆ ಒಂದು ಸ್ವಲ್ಪ ಸಮಯ ಬೇಕಾಗುತ್ತೆ. ಅಂದ್ರೆ ಸಿಂಪಡಣೆ ಮಾಡಿ ನಾಳೆನೇ ತಗೊಂಡು ಮಾರ್ಕೆಟ್ಗೆ ಹೋದ್ರೆ ಅದ್ರ ಉಳಿಕೆ ಪ್ರಮಾಣ ಜಾಸ್ತಿ ಇರುತ್ತೆ. ಗ್ರೀನ್ ಲೇಬಲ್ ಇದ್ದಂತ ಕೀಟ ರೋಗನಾಶಕಗಳು ಬಹಳ ಸೇಫ್, ಗ್ರೀನ್ ಲೇಬಲ್ ಬಹಳ ಬಹಳ ಬಹಳ ಸೇಫ್. ಹಸಿರು ಒಂದು ಪಟ್ಟಿಗಳು ಇರ್ತವೆ, ಹಸಿರು. ಸಾಮಾನ್ಯವಾಗಿ ಬಹಳಷ್ಟು ಈಗ ಮಾರ್ಕೆಟ್ ಇರ್ತಕ್ಕಂಥ ಔಷಧಗಳು ಅಂತ ಬಂದವೆ ಮ್ಯಾಕ್ಸಿಮಮ್ ಬಂದವು. ಈಗ ಏನು ನಾವು ಕಾಂಬಿ ಪ್ರಾಡಕ್ಟ್ಸ್ ಅಥವಾ ಒಳ್ಳೊಳ್ಳೆವು ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ಸ್, ಸಿಸ್ಟಮಿಕ್ ಫಿನ್ಸೆಟ್ಸ್ ಇರ್ತೀವಲ್ಲ, ಅವೆಲ್ಲನೂ ಕೂಡ ಸ್ವಲ್ಪ ಹಸಿರು ಮತ್ತೆ ಬ್ಲೂ ಲೇಬಲ್, ಹಳದಿ ಲೇಬಲ್ ಇದಾವೆ. ರೆಡ್ ಬಾಳ ಟಾಕ್ಸಿಕ್, ಸಮಯ ರೆಡ್ ಎಲ್ಲ ಮೊದ್ಲಿದ್ದು ಅವೆಲ್ಲ ಈಗೆಲ್ಲ ಪೂರ್ತಿ ಬ್ಯಾನ್ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಮುಖ್ಯವಾಗಿ ಹಳದಿ ಮತ್ತು ಕೆಂಪು ನೀಲಿ ಪಟ್ಟಿಗಳಿದ್ದಂತ ಕೀಟನಾಶಕ ಬರ್ತಾವ? ನೀಲಿ ಏನಿಲ್ಲ, ಹಸಿರು ಅಷ್ಟು, ಹಸಿರು ಆಮೇಲೆ ನೀಲಿ ಹಳದಿ ಇದು ರೆಡ್ ಲಾಸ್ಟ್, ರೆಡ್ ರೆಡ್ ನಾಲ್ಕು ವೈವಿಧ್ಯಮಾದಂತ ಬರ್ತಾವ. ಅಂದ್ರೆ ಅದ್ರ ಟಾಕ್ಸಿಸಿಟಿ ಮೇಲೆ ಅವರು ಇದನ್ನ ಒಂದು ಮಾರ್ಕ್ ಇಟ್ಟಿರ್ತಾರೆ. ಅವಕ್ಕೆ ಒಂದು ಮಾರ್ಕೆಟ್ ಕಲರ್ ಅನ್ನ ಇಟ್ಟಿರ್ತಾರೆ. ಆದಷ್ಟು ಹಸಿರು ಪಟ್ಟಿಯನ್ನು ಹೊಂದಿರತಕ್ಕಂಥ ರೋಗನಾಶಕ ಮತ್ತು ಕೀಟನಾಶಕಗಳನ್ನು ಬಳಸೋದು ಅವ್ರಿಗೂ ಒಳ್ಳೆಯದು, ಎಲ್ರಿಗೂ ಒಳ್ಳೆಯದು. ಪರ್ಯಾಯವಾಗಿ ತಾವು ಈ ಕೀಟನಾಶಕಗಳ ಬರೆದು ಹೊರತುಪಡಿಸಿ ಜೈವಿಕ ಕೀಟನಾಶಕದಿಂದ ಹತೋಟಿ ಮಾಡ್ಲಿಕ್ಕೆ ಆಗೋದಿಲ್ಲಲ್ಲ? ಬರೀ ಜೈವಿಕ ರೋಗನಾಶಕಗಳಿಂದ ನಾವು ಇನ್ನೂ 10 ವರ್ಷ ಹೋಗಬೇಕಾಗುತ್ತೆ. ಆ ಒಂದು ಕಾಲ ಬರಬೇಕಂದ್ರೆ ಸದ್ಯದ ಪರಿಧಿಯಲ್ಲಿ ಸಂಪೂರ್ಣವಾದ ಒಂದು ರೋಗ ಮತ್ತು ಕೀಟ ಹತೋಟಿ ಬೇಕಂದ್ರೆ ರೋಗನಾಶಕಗಳ ಮಿತ ಬಳಕೆ ಬಹಳ ಅವಶ್ಯಕತೆ. ಜೊತೆಗೆ ಇವೆಲ್ಲಾ ಕ್ರಮಗಳನ್ನು ಅನುಸರಿಸಿದರೆ 100%-70% ರೋಗವನ್ನು ಹತೋಟಿ ಮಾಡಬಹುದು. ಏನು ಹೇಳ್ತೀರಿ ರೈತರಿಗೆಲ್ಲ, ನೀವು ಭತ್ತ ವಿಶೇಷವಾಗಿ ಭತ್ತದ ಬೆಳೆಯಲ್ಲಿ ಯಾವ ರೀತಿ ಕೆಟ್ಟ ಪರಿಣಾಮ ಆಗುತ್ತೆ ಈಗ ನೋಡ್ತಾ ಇದ್ದೀವಿ, ತಾವು ಪಂಜಾಬ್ ಹರಿಯಾಣಗಳಲ್ಲಿ ಕೆಲವೊಂದು ಕೀಟನಾಶಕ ರೋಗನಾಶಕಗಳನ್ನ ಬ್ಯಾನ್ ಮಾಡಿದ್ದಾರೆ, ಅಲ್ಲಿ ಈ ಒಂದು ಕೀಟನಾಶಕ ರೋಗನಾಶಕ ಅತಿಯಾದ ಬಳಕೆಯಿಂದ ಅಲ್ಲಿ ಕ್ಯಾನ್ಸರ್ ಕಾಯಿಲೆ ಜಾಸ್ತಿ ಉಲ್ಬಣ ಆಗ್ತದೆ ಆ ಭಾಗದಲ್ಲಿ. ಇವತ್ತಿನ ದಿವಸ ಸುಮಾರು 100 ರಲ್ಲಿ 10 ಕೀಟನಾಶಕಗಳು ಕ್ಯಾನ್ಸರ್ ಕಾರಕ ಅಂತ ಸಾಬೀತಾಗಿದ್ದಾರೆ. ನೋಡಿ, ಇವೆಲ್ಲ ಭಯಾನಕವಾದಂತಹ ಇಂಥ ಪರಿಸ್ಥಿತಿಯಲ್ಲಿ ಕೀಟನಾಶಕಗಳ ಮತ್ತು ರೋಗನಾಶಕಗಳ ಬಳಕೆಯನ್ನ ಕಡಿಮೆ ಮಾಡ್ಕೋಬೇಕು ರೈತರು ಖಂಡಿತವಾಗಿ. ಆಮೇಲೆ ರೋಗ ನಿರೋಧಕ ತಳಿಗಳನ್ನ ಬಳಸುದು ಅಷ್ಟೇ ಮುಖ್ಯ ಅಲ್ಲ. ಬಹಳ ಒಳ್ಳೇದು, ರೋಗ ನಿರೋಧಕ ತಳಿಗಳು ಸಾಮಾನ್ಯವಾಗಿ ಅವು ಸ್ವಲ್ಪ ಕಡಿಮೆ, ಯಾಕಂದ್ರೆ ಸ್ವಲ್ಪ ಅವನ್ನ ವಿಜ್ಞಾನಿಗಳು ಕಂಡುಹಿಡಿಬೇಕು. ರೋಗ ನಿರೋಧಕ ತಳಿಗಳನ್ನ ನಾವು ಕಂಡಿಡಕ್ಕೆ ಅಭಿವೃದ್ಧಿ ಪಡಿಸೋಕೆ 10 ವರ್ಷ ಬೇಕಾಗುತ್ತೆ. ಇದ್ದಂಥ ತಳಿಗಳನ್ನ ಬಳಕೆ ಮಾಡ್ಕೋಬಹುದು, ಬಟ್ ಇವೆಲ್ಲ ಕ್ರಮಗಳನ್ನು ಅವರು ಅನುಸರಿಸಿದರೆ ಸಮಗ್ರವಾಗಿ ರೋಗ ಹತೋಟಿ ಮಾಡಿ ಒಳ್ಳೆ ಬೆಳವಣಿಗೆ ಪಡ್ಕೋಬಹುದು. ಒಳ್ಳೆಯದು ಡಾಕ್ಟರ್ ಎಸ್ ಟಿ ಎಂಜರಪ್ಪ ಅವರು, ಇದುವರೆಗೆ ರೋಗನಾಶಕ ಮತ್ತು ಈ ಪೀಡೆನಾಶಕಗಳ ಒಂದು ಅತಿಯಾದ ಬಳಕೆಯಿಂದ ಏನು ಕೆಟ್ಟ ಪರಿಣಾಮ ಆಗ್ತವೆ, ಜೊತೆಗೆ ಕಡಿಮೆ ಮಾಡಬೇಕಾಗಿತ್ತು ಬಳಕೆಯನ್ನು ಹೇಗೆ ಒಂದು ಕೆಲವೊಂದು ಕ್ರಮಗಳನ್ನು ಮಾಡೋದ್ರ ಮುಖಾಂತರ ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಅಂತಕ್ಕಂಥ ವಿಚಾರವನ್ನು ತಿಳಿಸಿಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಈಗಾಗಲೇ ಎಚ್ಚರಿಕೆ ಗಂಟೆಗಳು ಬಾರಿಸ್ತಾ ಇದ್ದಾವೆ, ಅಲ್ಲಲ್ಲಿ ರೈತರು ಎಲ್ಲರಿಗೂ ರೈತರಿಗೆ ಗೊತ್ತಾಗ್ತಾ ಇದೆ ಕೀಟನಾಶಕ ರೋಗನಾಶಕ ಜಾಸ್ತಿ ಬಳಸ್ತಾ ಇದ್ದೇವೆ, ಅದು ಉಳಿತಪ್ಪ ಅಂದರೆ ನಮಗೆ ಮುಂದಿನ ಆರೋಗ್ಯ ಸಮಸ್ಯೆಗಳು ಬರ್ತವೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತು. ನಾವು ಈಗಿಂದಲೇ ಎಚ್ಚರಿಕೆಯಿಂದ ವಹಿಸಿ ಆದಷ್ಟು ಜೈವಿಕ ಕ್ರಮಗಳನ್ನು ಅನುಸರಿಸಿ ನೀವು ಹೇಳಿದಂಥ ಕೆಲವೊಂದು ಒಳ್ಳೆಯ ಭೂಮಿ ಸಿದ್ಧತೆ ಮಾಡೋದು, ಭೂಮಿ ಫಲವತ್ತತೆಯನ್ನು ಮಾಡೋದು, ಭೂಮಿ ಫಲವತ್ತತೆ ಮುಖ್ಯವಾಗಿ ಜಾಸ್ತಿ ಮಾಡ್ಕೋಬಹುದು. ಒಳ್ಳೆ ರೀತಿಯಿಂದ ಸದೃಢವಾಗಿ ಬೆಳೆ ಬೆಳಿತಪ್ಪ ಅಂದ್ರೆ ನಿರೋಧಕ ಶಕ್ತಿ ಬಂದ್ಬಿಡುತ್ತೆ ಅದಕ್ಕೆ. ಇಂಥ ಕ್ರಮಗಳನ್ನು ಅಳವಡಿಸಿಕೊಂಡ್ರೆ ರೈತರು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ರೈತರು ಬಹಳ ಎಚ್ಚರಿಕೆಯಿಂದ ಕೃಷಿಯನ್ನು ಮಾಡುವಂಥವ್ರು ಮುಂದಿನ ದಿನಗಳಲ್ಲಿ ಕೀಟನಾಶಕ ಮತ್ತು ರೋಗನಾಶಕಗಳ ಬಳಕೆ ಬಗ್ಗೆ ಸಾಕಷ್ಟು ತಿಳ್ಕೊಂಡು ಬಳಸಲಿ ಅಂತ ಹೇಳೋಣ. ಮಾಹಿತಿ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ ರೀ. ನಮಸ್ಕಾರ. ಇದುವರೆಗೆ ರೋಗ ನಿರ್ವಹಣೆಯಲ್ಲಿ ರಾಸಾಯನಿಕ ರೋಗನಾಶಕಗಳ ಮಿತ ಬಳಕೆ ಕುರಿತು ಸಸ್ಯರೋಗ ತಜ್ಞರು ಡಾಕ್ಟರ್ ಎಸ್ ಟಿ ಎಂಜೀರಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಡಾಕ್ಟರ್ ವಿ ಜಿ ಪೌಲತಿ. ಇದಾಗಿತ್ತು ಇಂದಿನ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಕೇಳುಗ್ರೆ, ನಾಳೆ ಸಂಜೆಯ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ಮಾಗಿ ಉಳುಮೆಯಿಂದ ರೋಗಗಳ ನಿರ್ವಹಣೆ ಮತ್ತು ಮುಂಜಾಗ್ರತಾ ಕ್ರಮಗಳ ಕುರಿತು ಡಾಕ್ಟರ್ ಎಸ್ ಬಿ ಮಲ್ಲೇಶ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:23. ಜನಪದ ಸಂಗೀತ ಕಾರ್ಯಕ್ರಮ. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಳೆಯಪ್ಪ ಹೊಸ್ಮನಿ ಮತ್ತು ಸಂಗಡಿಗರಿಂದ ಕಣಿವಾದನ. ಮೊದಲಿಗೆ ಕೆಲವು ಪ್ರಕಟಣೆಗಳು. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ದೇಶದಲ್ಲಿ ಅತಿಯಾದ ಹರಳು ರಸಗೊಬ್ಬರ ಬಳಕೆಯಿಂದ ಕ್ಷೀಣಿಸುತ್ತಿರುವ ಮಣ್ಣಿನ ಆರೋಗ್ಯ, ಗಾಳಿ ನೀರಿನ ಮಾಲಿನ್ಯ, ಮಣ್ಣಿನ ಸೂಕ್ಷ್ಮಾಣು ಜೀವಿಗಳ ಅವನತಿಗೆ ಪರಿಹಾರ ಇಫ್ಕೋ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ರಸಗೊಬ್ಬರ.